ಒಂದು ಕೀಟದಿಂದ ಒಂದು ಕ್ಷುದ್ರವಾದ ಜೀವದಿಂದ ಸೃಷ್ಟಿಕರ್ತ ಬ್ರಹ್ಮನವರೆಗೂ ಆನಂದಗಳ ತಾರತಮ್ಯವನ್ನು ನೋಡಿದ್ದಾದರೆ ತೈತ್ರಿಯ ಉಪನಿಷತ್ನಲ್ಲಿ ಏನು ಹೇಳಿದ್ದಾರೆ ಅದನ್ನ ರೆಫರೆನ್ಸ್ ಇಟ್ಕೊಂಡು ಹೇಳಬೇಕು ಅಂತಂದ್ರೆ, ಕೀಟದ ನೂರು ಪಟ್ಟು ಆನಂದ, ಕೀಟದ ನೂರು ಪಟ್ಟು ಆನಂದ ಪ್ರಾಣಿ ಪಕ್ಷಿಗಳ ಆನಂದ, ಅವುಗಳ ನೂರು ಪಟ್ಟು ಆನಂದ ಇವನು ಯಾರು, ಇವನು ಮನುಷ್ಯನಲ್ಲಿ ಮತ್ತೆ ಕೆಳಮಟ್ಟದ ಮನುಷ್ಯ ಹೇಳಬೇಕು, ಇಂದ್ರಿಯ ಆಸಕ್ತ ಮನುಷ್ಯ, ಅರ್ಥ ಕಾಮಗಳಿಗಾಗಿ ಮಾತ್ರ ಜೀವನ ಮಾಡುವ ಮನುಷ್ಯ, ಆ ಪ್ರಾಣಿಗಳಿಗಿಂತ ಸ್ವಲ್ಪ ಹೆಚ್ಚು. ಎಷ್ಟು ಹೆಚ್ಚು ಅಂದ್ರೆ ಪ್ರಾಣಿಗಳ ಆನಂದಕ್ಕಿಂತ ನೂರು ಆನಂದ. ಅವನಿಗಿಂತ ಹೆಚ್ಚಿನ ಆನಂದ ನೀವು ತಾರತಮ್ಯನ್ನು ನೋಡ್ತಾ ಹೋಗಿದ್ದಾದ್ರೆ ಕೊನೆಗೆ ಬ್ರಹ್ಮಾನಂದ ಅತ್ಯಂತ ಹೆಚ್ಚಿನ ಆನಂದ. ಆ ಬ್ರಹ್ಮಾನಂದನಲ್ಲಿ ಉಳಿದ ಆನಂದಗಳು ಅಂತರ್ಗತವಾಗಿರುತ್ತವೆ. ಬ್ರಹ್ಮಾನಂದದ ಆ ಹೈಟ್ ಅನ್ನು ತಲುಪಿದ ಮೇಲೆ ಅವನು ತಾಜ್ ಮಹಲ್ ಹೆಂಗಿದೆ ನೋಡೋಣ ಅಂತೇಳಿ ಪ್ರವೃತ್ತಿಯನ್ನು ತೋರಿಸುವ ಅವಶ್ಯಕತೆ ಬೀಳಲಿಕ್ಕಿಲ್ಲ. ಅಥವಾ ಆಗ್ರಾ ಹೋಗಿಯೂ ತಾಜ್ಮಹಲ್ ನೋಡಿದನೆ ಹಂಗೆ ಬಂದು ಅಯ್ಯೋ ನಾಲ್ಕು ತನಕ ಹೋದೆ ನೋಡ್ಲಿಕ್ಕಾಗಲಿಲ್ಲ, ಮರುಗುವ ಸ್ಥಿತಿ ಅವನಿಗಿರೋದಿಲ್ಲ. ಇಲ್ಲದೇ ವಿಷಯದಲ್ಲಿ ಮರುಗುವುದಿಲ್ಲ, ಇದ್ದ ವಿಷಯದಲ್ಲಿ ಅಭಿಮಾನ ಪಡುವುದಿಲ್ಲ, ಪಡೆದದ್ರಲ್ಲಿ ಅಭಿಮಾನ ಇಲ್ಲ, ಕಳ್ಕೊಂಡಿದ್ರಲ್ಲಿ ಅವನಿಗೆ ದುಃಖವಿಲ್ಲ. ಇಟ್ ವೆರಿ ಕ್ರೂಷಿಯಲ್. ಅಂತಹ ಆನಂದವನ್ನ ಇಲ್ಲಿ ತಿಳಿಸಿಕೊಟ್ಟು ಹೇಳ್ತಾರೆ, ಅಖಿಲಂ ವಸ್ತು ತದ್ಯುಕ್ತಂ ಅಖಿಲಂ ವಸ್ತು ವ್ಯವಹಾರಸ್ಥ ತನ್ವಿತಃ ತಸ್ಮಾ ಸರ್ವಗತಂ ಬ್ರಹ್ಮ ಕ್ಷೀರೇ ಸರ್ಪಿರಿ ವಾಕಿಲೇ. ಅಖಿಲಂ ವಸ್ತು ವ್ಯವಹಾರ ತದ್ ಯುಕ್ತಂ ತದ್ ಅನ್ವಿತ. ಎರಡು ಶಬ್ದ ಇದೆ, ತದ್ ಯುಕ್ತಂ ತದ್ ಅನ್ವಿತ. ತದ್ಯುಕ್ತಂ ತದ್ಯುಕ್ತಂ ಅದು ಅತ್ಯಂತಿಕವಾಗಿ ಎಲ್ಲೆಲ್ಲಿಯೂ ಕೂಡ ಇದೆ ಮತ್ತು ವ್ಯಾಪಿಸಲ್ಪಟ್ಟಿದೆ. ತದ್ ಅನ್ವಿತ ಹಾಸುಹಕ್ಕಾಗಿ ಆ ಬ್ರಹ್ಮನು ಎಲ್ಲೆಲ್ಲಿಯೂ ವ್ಯಾಪಿಸಲ್ಪಟ್ಟಿದ್ದಾನೆ ಮತ್ತು ಅವನು ಇದ್ದಾನೆ. ಏನು ನಡೀತಾ ಇದೆ ಎಲ್ಲವೂ ಆ ಬ್ರಹ್ಮನಿಂದಲೇ ನಡೀತಾ ಇದೆ. ತದನ್ವಿತ ತುಂಬಿಕೊಂಡು ಈ ಜಗತ್ತೆಲ್ಲವೂ ಕೂಡ ಈ ಸೃಷ್ಟಿ ಎಲ್ಲವೂ ಕೂಡ ಆ ಬ್ರಹ್ಮನಿಂದಲೇ ತುಂಬಿಕೊಂಡಿದೆ. ಅನ್ವಿತ ತಸ್ಮಾತ್ ಸರ್ವಗತಂ ಬ್ರಹ್ಮ. ಬ್ರಹ್ಮನು ಸರ್ವಗತಂ ಎಲ್ಲೆಲ್ಲಿಯೂ ವ್ಯಾಪ್ತನಾಗಿ ಇದ್ದಾನೆ ಅನ್ನೋದ ಅರ್ಥ. ಕಥಂ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ, ಬಹಳ ಸುಂದರವಾದ ಉದಾಹರಣೆ ಕೊಡ್ತಾರೆ. ಕ್ಷೀರೇ ಸರ್ಪಿಹಿ ಇವ, ಕ್ಷೀರೇ ಸರ್ಪಿಹಿ ತುಪ್ಪ, ಹಾಲಿನೊಳಗೆ ಏನಿದೆ ತುಪ್ಪ ಬೇಕು ಅಂತ ಕೈ ಹಾಕಿದ್ರೆ ತುಪ್ಪ ಸಿಗ್ತದೋ ಹಾಲು ಸಿಗ್ತದೋ, ಮತ್ತೆ ಹಾಲಿನೊಳಗೆ ಏನಿದೆ ಎಲ್ಲಿದೆ ರೀ, ಹಾಲಿನಲ್ಲಿ ತುಪ್ಪವು ಹೀಗೆ ಅಂತರ್ಗತವಾಗಿರ್ತದೆ. ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ, ಹಾಗೆ ಎಲ್ಲೆಲ್ಲಿಯೂ ಬ್ರಹ್ಮನ ಇದ್ದದ್ದು. ಮೇಲೆ ಶ್ಲೋಕದ ಅಭ್ಯಾಸ ಮಾಡಿದ್ವಿ, ಒಳಗೆ ಹೊರಗೆ ಮೇಲೆ ಕೆಳಗೆ ಆಚೆಗೆ ಈಚೆಗೆ ಇರುವುದೆಲ್ಲವೂ ಬ್ರಹ್ಮವೇ ಅಂತ ನಾವು ಅಭ್ಯಾಸ ಮಾಡಿದ್ವಿ. ಅದೇ ಮಾತಲ್ಲಿ ನಾ ಹೇಳಿ ಬಯಸ್ತೀನಿ ಏನಂತೇಳಿ, ಈ ಜಗತ್ತೆಲ್ಲವೂ ಕೂಡ ಬ್ರಹ್ಮವೇ. ಆದ್ರೆ ಬ್ರಹ್ಮ ಎಲ್ಲಿದೆ ಅಂತ ನೀವು ಹುಡುಕಿಕೋದ್ರೆ ನಿಮಗೆ ಮೈಕ್ ಸಿಗ್ತದೆ, ಗೋಡೆ ಸಿಗ್ತದೆ, ವೃಕ್ಷ ಸಿಗ್ತದೆ, ಆ ಇದ್ದದ್ದೆಲ್ಲ ಏನು ಬ್ರಹ್ಮ ಮಾತ್ರ. ಅದು ಎಲ್ಲೆಲ್ಲಿಯೂ ತುಂಬಿಕೊಂಡಿದೆ. ಆ ಬ್ರಹ್ಮನಿಂದಲೇ ಸಮಸ್ತ ಜಗತ್ತು ವ್ಯಾಪ್ತವಾಗಿದೆ. ಅದು ನಾಮ ರೂಪಗಳು ಮಾತ್ರ ಅಲ್ಲಿ ನಮ್ಗೆ ಕಂಡುಬರ್ತವೆ. ಅಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯದಾನಂದಂ ಬ್ರಹ್ಮ, ನಿತ್ಯಂ ಬ್ರಹ್ಮ, ಕೇವಲಂ ಬ್ರಹ್ಮ, ಶುದ್ಧಂ ಬ್ರಹ್ಮ. ನಮಗೆ ಅದು ಕಾಣೋದಿಲ್ಲ. ಹೇಗೆ ತುಪ್ಪ ಕಾಣೋದಿಲ್ವೋ ಹಾಗದು ಕಾಣೋದಿಲ್ಲ. ಆದರೆ ಅದು ಎಲ್ಲ ಆ ತುಪ್ಪವು ಆ ಹಾಲಿನಲ್ಲೆಲ್ಲ ತುಂಬಿಕೊಳ್ತೀವಿ. ಅದು ಮೊಸರಾಗಬೇಕು, ಅದು ಮಜ್ಜಿಗೆ ಆಗಬೇಕು, ಅಂದ್ರೆ ಬೆಣ್ಣೆ ಆಗಬೇಕು, ಆ ಬೆಣ್ಣೆಯಿಂದ ಕಾಯಿಸ್ಬೇಕು, ಅವಾಗ ತುಪ್ಪ ಸಿಗ್ತದೆ. ಇಷ್ಟು ಪ್ರೊಸೆಸಿಂಗ್. ಈಗ ಎಲ್ಲೆಲ್ಲಿಯೂ ಬ್ರಹ್ಮನ ಇದ್ದಾನೆ ಇಲ್ಲಿ. ಹಾ, ಏನ್ ಕಾಯಿಸ್ಬೇಕು? ನಾಮರೂಪ, ನಾಮರೂಪಗಳನ್ನ. ಹಾ, ಅದೇ ಅಂತ ಅಂತಾರೆ, ಅಂತ ಬಾಕ್ಸ್ ಇರ್ತದ್ರಿ, ಮೈಕ್ರೋವೇವ್. ಹಾ, ಮೈಕ್ರೋವೇವ್ ಅದ್ರಾಗ ಇಟ್ಟು ಏನನ್ನ ನಾಮರೂಪಗಳನ್ನ ಒಳ ಹಾಕಿ ಮತ್ತಿನ್ನೇನು ಗುರುದೇವ. ನೈಸ್, ಯು ಆಲ್ ಎಂಜಾಯ್ ವೇದಾಂತ ಬಿಕಾಸ್ 99% ಪೀಪಲ್ ದೇ ಕ್ರೈ ಅಬೌಟ್ ವೇದಾಂತ. ಓಕೆ, ನಿಮಗೆ ನಿಮಗೆ ಅವಾಗ ಬಹು ಕೇಳ್ತಾರೆ. ಓಕೆ, ಇನ್ನೊಂದು ಸಂಗತಿಯನ್ನ ನಾವು ಗುರುತಿಸಬೇಕು. ಬ್ರಹ್ಮನು ಜಗತ್ತೆಲ್ಲವನ್ನು ಯಾವ ರೀತಿಯಲ್ಲಿ ತುಂಬಿಕೊಂಡಿದ್ದ? ಬ್ರಹ್ಮನು ಜಗತ್ತೆಲ್ಲವನ್ನು ಯಾವ ರೀತಿಯಲ್ಲಿ ತುಂಬಿಕೊಂಡಿದ್ದ? ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಜಗತ್ತು ನಾಮರೂಪ ಅಂತ ಹೇಳಿದ್ರಿ. ನಾಮರೂಪ ಇದು ಬರೀ ತೋರಿಕೆ ಅನಿಸಿಕೆ ಅಂತ ಹೇಳಿದ್ರಿ. ಆ ತೋರಿಕೆ ಅನಿಸಿಕೆಗಳೆಲ್ಲ ಆರೋಪಿತ ಅಂತ ಹೇಳಿದ್ರಿ. ಆರೋಪಿತವಾದ ನಾಮರೂಪಾತ್ಮಕವಾದ ಈ ಜಗತ್ತಿನಲ್ಲಿ ಬ್ರಹ್ಮನು ತುಂಬಿಕೊಂಡಿದ್ದಾನೆ. ಏನ್ ತುಂಬಿಕೊಂಡಿದ್ದಾನೆ? ಹೌದಪ್ಪ, ಈ ಜಗತ್ತಲ್ಲೂ ಒಂದು ಬಾಕ್ಸ್ ಇದ್ದಂತೆ, ಒಂದು ಬಲೂನ್ ಇದ್ದಂತೆ, ಬ್ರಹ್ಮನು ಗಾಳಿಯನ್ನು ತುಂಬಿಕೊಂಡಂತೆ ಈ ಜಗತ್ತನ್ನು ತುಂಬಿಕೊಂಡಾನೆ ಅಂತ ಹೇಳೋಣ. ತುಂಬಿಕೊಂಡಿದ್ದಾನೆ ಅಂದ್ರೆ ಏನು? ಬಾಟ್ಲಿಂಗ್ ಕಂಪನಿ ಬಾಟಲ್ನಲ್ಲಿ ನೀರು ತುಂಬಿತ್ತಂತೆ, ಬಲೂನ್ನಲ್ಲಿ ಗಾಳಿ ತುಂಬಿದಂತೆ, ವಾಟ್ ಇಸ್ ದಿಸ್? ಜಗತ್ತೆಲ್ಲವನ್ನೂ ಬ್ರಹ್ಮನು ತುಂಬಿಕೊಂಡಿದ್ದಾನೆ ಅನ್ನುವ ಈ ಹೇಳಿಕೆಯ ಪರ್ಸ್ಪೆಕ್ಟಿವ್ ಏನು? ಇದರ ಡೆಪ್ತ್ ಏನು? ಇಲ್ಲಿ ಯು ಹ್ಯಾವ್ ಟು ಆಡ್ ಯುವ ಆಸ್ ದೋ ಬ್ರಹ್ಮ ಈಸ್ ಎವ್ರಿವೇ, ಆಸ್ ದೋ ಬ್ರಹ್ಮ ಈಸ್ ಫಿಲ್ಡ್ ಅಪ್. ಬ್ರಹ್ಮ ಈಸ್ ಫಿಲ್ಡ್ ಅಪ್. ಎಲ್ಲಿದೆ ಬ್ರಹ್ಮ? ಇರೋದು ಬ್ರಹ್ಮ ಒಂದೇ. ಆಯ್ತು ಸ್ವಾಮಿ, ಈ ಮೊದಲು ಅದನ್ನು ಹೇಳಬೇಕಾಗ ಆಮೇಲೆ ಅರ್ಧ ಅನ್ಬೇಕ. ಈ ಒಂದು ರೆಫರೆನ್ಸ್ ನಲ್ಲಿ ಇಟ್ಟುಕೊಂಡು ನಾವು ಅಧ್ಯಯನ ಮಾಡ್ತಾ ಇರ್ತೀವಿ. ಒಂದು ರೆಫರೆನ್ಸ್ ಅಧ್ಯಯನ ಮಾಡ್ತಾ ಇರ್ತೀವಿ. ಈಗ ಈ ತರವಾದಂತ ಒಂದು ವಾಸ್ತವಿಕ ಅಂಶವನ್ನ ತತ್ವಾಂಶವನ್ನ ಪ್ರಕಟ ಮಾಡೋದು ಅಂತಂದ್ರೆ ಹೊಸ ಆಯಾಮವನ್ನೇ ತೋರಿಸ್ಕೊಟ್ಟೆ, ಒಂದು ಹೊಸ ಆಯಾಮವನ್ನು ತೋರಿಸ್ಕೊಟ್ಟೆ. ನಾವು ನಾಮರೂಪಗಳ ಮಧ್ಯದಲ್ಲಿ, ಅನ್ನಮಯ ಇತ್ಯಾದಿ ಕೋಶಗಳ ಮಧ್ಯದಲ್ಲಿ, ಮನಸ್ಸು ಬುದ್ಧಿ ಶರೀರ ಇವುಗಳ ಮಧ್ಯದಲ್ಲಿ ಜೀವನ ಮಾಡೋ ಕರ್ತ ಭೋಕ್ತ ಇಂದ್ರಿಯ ಇಂದ್ರಿಯ ವಿಷಯಗಳು ಈ ರೆಫರೆನ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ, ಈ ರೆಫರೆನ್ಸ್ ನಲ್ಲಿ ತೊಡಗಿದಂತಹ, ಈ ರೆಫರೆನ್ಸ್ ನಲ್ಲಿ ಕರ್ತೃ ಭೋಕ್ತೃ ಭಾವವನ್ನು ಹೊಂದಿದಂತಹ ನಾವು ಈಗ ಸತ್ಯಂ ಜ್ಞಾನಂ ಅನಂತಂ ಮತ್ತು ಸಚ್ಚಿದಾನಂದಂ ಬ್ರಹ್ಮ, ಇದು ಅಚಿದ್ರೂಪ ಅಲ್ಲ ಇದು ಚಿದ್ರೂಪ ಅನ್ನುವಂತ ಎಲ್ಲ ಭಾವಗಳಿಂದ ತಿಳ್ಕೊಂಡೆಲ್ಲ ಮಾಡಿದ ಮೇಲೆ ಇಂತಹ ಆತ್ಮನು ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದಾನೆ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ? ನಾವು ಹೇಳದೆ ಹೋದರೆ ನಾಮರೂಪಾತ್ಮಕವಾದ ಜಗತ್ತು ಜಡ ಅನಿಸಿಕೊಳ್ತದೆ. ಈ ನಾಮರೂಪಾತ್ಮಕವಾದ ಜಗತ್ತು ಜಡ ಅನಿಸಿಕೊಳ್ತು ಅಂತಂದ್ರೆ ನಮ್ಮ ವ್ಯಾವಹಾರಿಕ ಅನುಭವಕ್ಕೆ ವಿರುದ್ಧ ಆಗ್ತದೆ. ವ್ಯಾವಹಾರಿಕ ಅನುಭವ ಏನು ಅಂತಂದ್ರೆ ಇದು ಜಗತ್ತು ಚೇತನ, ಜಗತ್ತಿನ ಚೇತನತ್ವನ ಉಳಿಸಬೇಕು ಅಂತಂದ್ರೆ ಕಾರಣವು ಕೂಡ ಚೇತನ ಮೊದಲು ಸಿದ್ಧ ಮಾಡಬೇಕಾಗ್ತದೆ. ಕಾರಣ ಏನು? ಹೇ ಸೌಮ್ಯ ಸದೇವ ಆಸೀತ್ ಇದಂ ಅಗ್ರೆ, ಇದಂ ಇತಿ ಶಬ್ದ ಏನು? ಈ ಲೋಕ, ಈ ಜಗತ್ತು, ಈ ಸೃಷ್ಟಿ ಅಗ್ರೆ ಸೃಷ್ಟಿತವಾಗುವ ಪೂರ್ವದಲ್ಲಿ ಸತ್ ಏವ ಆಸೀತ ಇರುವಿಕೆ ಮಾತ್ರವಾಗಿತ್ತು. ಅಲ್ಲಿ ಕಾರಣಂ ಬ್ರಹ್ಮ, ಮತ್ತೆ ಇದೇನಿದು ಕಾರ್ಯಂ ಬ್ರಹ್ಮ. ಓ ಎರಡು ಬ್ರಹ್ಮವು ಸೃಷ್ಟಿ ಆಗಿರುವುದರ ದೃಷ್ಟಿಯಿಂದ, ನಾಮರೂಪಗಳ ದೃಷ್ಟಿಯಿಂದ ಇದು ಕಾರ್ಯ ಬ್ರಹ್ಮ, ಕಾರಣದ ದೃಷ್ಟಿಯಿಂದ ಕಾರಣ ಬ್ರಹ್ಮ. ಹೌದೋ? ಹೀಗಾಗಿ ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಬ್ರಹ್ಮ, ಔಪಚಾರಿಕವಾಗಿ ಹೇಳಿದ್ದಷ್ಟೇ ವಿನಃ ಅವನು ವ್ಯಾಪಕನಾಗಬೇಕಾಗಿಲ್ಲ. ಅವನು ವ್ಯಾಪಕರಹಿತನಾಗಿ ಇದ್ದಿದ್ದಿಲ್ಲ, ಈಗ ಅವನು ಹೊಸದಾಗಿ ವ್ಯಾಪಕನಾಗಬೇಕಾಗಿಲ್ಲ. ಅದರ ಸತ್ಯಾಂಶ ಏನು ಅಂತ ಗುರುತಿಸ್ಬಿಟ್ರೆ ಆಯ್ತಷ್ಟೆ, ಅದು ಸ್ಪಷ್ಟ ಆಗ್ಬೇಕು ನಮಗೆ. ವ್ಯವಹಾರ ವಸ್ತು ಅನ್ವಿತ ತಸ್ಮಾತ್ ಸರ್ವಗತಂ ಬ್ರಹ್ಮ ಕ್ಷೀರೇ ಧರ್ತಿ ರಿವಾಸಿಲೆ. ಅಂತಹ ಆ ಬ್ರಹ್ಮ ಅವನು ಅಣುಮಾತ್ರವಾಗಿರಬಹುದಾ? ಅನನ್ವ ಸ್ಥೂಲಮನಸ್ವಸ್ವ ಅದೀರ್ಘಮಜಮವ್ಯಯಂ ಅರೂಪಗುಣವರ್ಣಾಖ್ಯಂ ತದ್ಬ್ರಹ್ಮೇತ್ಯವಧಾರಯೇ ಅನನ್ವ ಸ್ಥೂಲಮಹರ್ಸ್ವಂ. ಮಹರ್ಸ್ವಂ ಅನನ್ವ ಸ್ಥೂಲಮಹರ್ಸ್ವಂ ಅದೀರ್ಘಮಜಮವ್ಯಯಂ ಅರೂಪಗುಣವರ್ಣಾಖ್ಯಂ ತದ್ಬ್ರಹ್ಮೇತ್ಯವಧಾರಯೇ. ಬ್ರಹ್ಮನು ಅಣುವಿನಷ್ಟು ಸೂಕ್ಷ್ಮನಲ್ಲ. ಏನ್ ಸ್ವಾಮಿ ಆವಾಗಲಿಂದ ನೀವು ಹೇಳ್ತಾ ಇದ್ರಿ ಬ್ರಹ್ಮ ಭಾರಿ ಸೂಕ್ಷ್ಮ ಭಾರಿ ಸೂಕ್ಷ್ಮ? ಅಣುವಿನಷ್ಟು ಸೂಕ್ಷ್ಮನಲ್ಲ, ಇದರ್ಥೇನೋ ಅಣುವಿಗಿಂತ ಸೂಕ್ಷ್ಮ. ಅಣು ಅಂದ್ರೆ ಅದೊಂದು ನಾಮರೂಪ, ಮತ್ತೆ ಕಣ್ಣಿಗೆ ಕಾಣಿಸಲಿಕ್ಕಿಲ್ಲ. ನಮ್ಮ ಮೈಕ್ರೋಸ್ಕೋಪಿಗೂ ಕಾಣಿಸ್ಲಿಕ್ಕಿಲ್ಲ. ಆದರೆ ಯಾವುದೋ ಒಂದು ಯಂತ್ರ ಅದನ್ನು ನೋಡಲಿಕ್ಕೆ ಸ್ಕೋಪ್ ಮಾಡಿ ಕೊಟ್ಟಿದೆ. ಅದು ಯಾವುದೋ ಒಂದು ಯಂತ್ರ ಆವಾಗಲೇ ಕಾಣ್ತದೆ. ಇಲ್ಲ ರೂಪಾ. ಅದಕ್ಕೆ ಒಂದು ಹೆಸರು ನಾಮ ಅಣು. ಹಾಗೆ ಬ್ರಹ್ಮನು ಅಣುವೋ? ಬ್ರಹ್ಮನು ಅಣು ಅಲ್ಲ. ಗೊತ್ತೇನು ಅಣುವು ಎಂತ ಸೂಕ್ಷ್ಮ? ಹಾ ಗೊತ್ತಾಯ್ತು ಸ್ವಾಮಿ, ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಬ್ರಹ್ಮನು ಪರಮಾಣು. ಆವಾಗ ಮುಂದೆಂದು ಅವನ ಪರಮಾಣುವಿಗಿಂತ ಸೂಕ್ಷ್ಮ. ಕಥೋಪನಿಷತ್ ಅಣೋಹೋ ಅನೀಯ. ಮುಂದಿನ ಶಬ್ದ ಸ್ಥೂಲಂ. ಮುಂದಿನ ಶಬ್ದ ಯಾವುದು? ಸ್ಥೂಲಂ. ದೊಡ್ಡದು. ಎಷ್ಟು ದೊಡ್ಡದು? ಯಾವುದನ್ನು ನೀವು ದೊಡ್ಡದು ಅಂತ ಭಾವಿಸಕ್ಕೆ ಸಾಧ್ಯ ಅದಕ್ಕಿಂತ ದೊಡ್ಡದು. ಅದಕ್ಕೆ ಬೃಹನ್ ಮುಂಬೈ ಅಂತ. ಮುಂಬೈ ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡದಿದೆ, ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಷ್ಟು ದೊಡ್ಡದು. ಬೃಹನ್ ಮುಂಬೈ. ಬೃಹನ್ ಬೆಂಗಳೂರು ಅಂತ ಕರೀತಾರೆ ಇಲ್ಲ ಎಲ್ಲ ನೋಡಿದ್ದೀನ. ಬೃಹನ್ ಬೃಹನ್ ಅಂತ ನಾನು ನೋಡಿದ್ದೀನಿ. ಬೃಹನ್ ಬೆಂಗಳೂರು. ವಾಸ್ತವಿಕವಾಗಿ ಬೆಂಗಳೂರು ಇಸ್ ಬಿಗರ್ ದನ್ ಮುಂಬೈ. ಬ್ಯಾಂಗ್ಳೂರ್ ಅಸ್ ಇಸ್ ಬಿಗರ್ ದನ್ ಮುಂಬೈ. ಮುಂಬೈ ಟಾಲರ್ ದನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಬಿಗರ್ ದನ್. ಹಿಂಗೋಗ್ಲಿಕ್ಕೆ ಜಾಗನೇ ಇಲ್ಲ ಅದು. ಈ ಕಡೆಗೆ ಹೋದ್ರೆ ಸಮುದ್ರಕ್ಕೆ ಬೀಳ್ಬೇಕು, ಆ ಕಡೆಗೆ ಹೋದ್ರೆ ಪರ್ವತ ಹತ್ತಿ ನಿಲ್ಬೇಕು. ಜಾಗನೇ ಇಲ್ಲ ಅದು. ಸಂಗಾತಿ ಪರ್ವತ ಹತ್ತಿ ನಿಂತ್ಬಿಡ್ಬೇಕು ಅಷ್ಟೇ. ಹೇಳ್ದಾರನೇ ಈ ಎರಡರ ಕಣಿವೆನೆ ಮುಂಬೈ. ಹಿಂಗೆ ಮೇಲೆ ಹೋಗದೆ 30, 40, 50 ಅಂತಷ್ಟು ಹಂಗ ಮೇಲೆ ಹೋಗ್ತಾವ. ಹಾ ಎಲ್ಲ ಸ್ಕೈಸ್ಕ್ರೇಪರ್ಸ್. ಹಾ ಎಲ್ಲ ಸ್ಕೈಸ್ಕ್ರೇಪರ್ಸ್. ಸ್ಥೂಲಂ ಮುಂಬೈ ಎಷ್ಟು ಸ್ಥೂಲಂ? ಬೃಹನ್ ಮುಂಬೈ ಎಷ್ಟು ಸ್ಥೂಲಂ? ಅದಕ್ಕಿದ್ದದ್ದು ಅನನು ಅಸ್ಥೂಲಂ. ಅದು ಸ್ಥೂಲವೂ ಅಲ್ಲ, ಸೂಕ್ಷ್ಮ ಅಂದ್ರೆ ಸೂಕ್ಷ್ಮವೂ ಅಲ್ಲ, ರಸ್ವ ಅಂದ್ರೆ ರಸ್ವವೂ ಅಲ್ಲ, ದೀರ್ಘವು ಅಂದ್ರೆ ದೀರ್ಘನೂ ಅಲ್ಲ. ಹುಟ್ಟಿದಾನೆ ಅಂದ್ರೆ ಅವನು ಹುಟ್ಟೇ ಇಲ್ಲ. ವಿಕಾರಗೊಳ್ತಾ ಅಂದ್ರೆ ಅವ್ಯಯಂ, ಅವನಿಗೆ ವಿಕಾರಗಳಿಲ್ಲ. ಹುಟ್ಟಿಲ್ಲ, ವಿಕಾರಗೊಳ್ಳುವುದಿಲ್ಲ, ಉದ್ದ ಇಲ್ಲ, ರಸ್ವ ಇಲ್ಲ, ದೀರ್ಘ ಇಲ್ಲ, ಸೂಕ್ಷ್ಮ ಅಲ್ಲ, ಸ್ಥೂಲವಲ್ಲ. ಅಯ್ಯೋ ಗೊತ್ತಾದ್ಬಿಡಿ ಸ್ವಾಮಿ. ಏನು ಇಲ್ಲೇ ಇಲ್ಲ, ಅಲ್ಲಿಲ್ಲ, ಇಲ್ಲಿಲ್ಲ, ಅಲ್ಲಿಲ್ಲ, ಎಲ್ಲೆಲ್ಲೂ ಇಲ್ಲೇ ಇಲ್ಲಲ್ಲೂ ಅಲ್ಲ. ಎಲ್ಲೂ ಇಲ್ಲ ಇಲ್ಲಪ್ಪ. ಹಾಗೂ ಅಲ್ಲ, ಅವನಿಗೆ ರೂಪ ಇಲ್ಲ, ಅರೂಪ. ಅವನಿಗೆ ಯಾವ ಗುಣಗಳು ಇಲ್ಲ. ಗೊತ್ತಾದ ಸ್ವಾಮಿ, ಅವನಿಗೆ ರೂಪ ಇಲ್ಲ, ಅವನಿಗೆ ಗುಣಗಳಿಲ್ಲ, ಅವನಿಗೆ ಬಣ್ಣ ಇಲ್ಲ, ವರ್ಣಾಖ್ಯಂ. ಅವನಿಗೆ ಬಣ್ಣ ಇಲ್ಲ, ಅವನಿಗೆ ಹೆಸರು ಇಲ್ಲ. ವರ್ಣ ಬೇರೆ, ಆಖ್ಯಂ ಬೇರೆ. ಆಖ್ಯಂ ಹೆಸರು, ವರ್ಣ ಬಣ್ಣ. ಅವನಿಗೆ ಬಣ್ಣ ಇಲ್ಲ. ಅವರು ಆಫ್ರಿಕಾದವರು ಕಪ್ಪಿರ್ತಾರೆ, ಇವರು ಕೆಂಪಿರ್ತಾರೆ, ರಷ್ಯಾದವರು. ಇಂಡಿಯಾದವರು ಗೋಧಿ ಬಣ್ಣದವರು ಇರ್ತಾರೆ, ಇನ್ನೊಬ್ರು ಯಾರು ಬೆಳ್ಳಗಿರ್ತಾರೆ. ನೀವು ಬ್ರಹ್ಮ ಹೆಂಗಿದ್ದಾನೆ? ಅವನಿಗೆ ವರ್ಣ ಇಲ್ಲ. ಅವನಿಗೆ ಹೆಸರೇನು? ಅವನಿಗೆ ಹೆಸರಿಲ್ಲ. ಇವೆಲ್ಲವನ್ನು ಬಿಟ್ಟು ಏನೋ ಇನ್ನೊಂದು ಇದೆ ಅಂತ ನಿಮ್ಗೆ ಅನಿಸುತ್ತಾದ್ರೆ ತದ್ ಬ್ರಹ್ಮ ಇತಿ ಅವಧಾರಿ. ಆ ಧ್ಯಾನದ ಸ್ಥಿತಿಯಲ್ಲಿ ಇವೆಲ್ಲವನ್ನು ಕೂಡ ಅನಾತ್ಮ ಅನಾತ್ಮ ಅನಾತ್ಮ, ಇದಂ ಇದಂ ಇದಂ ಪ್ರತ್ಯಯ, ಇವುಗಳಿಂದ ಬೇರ್ಪಡಿಸಿದ ನಂತರವೂ ಕೂಡ ಇನ್ನೂ ಒಂದೇನು ಇದೆ ಅಂತ ನಿಮ್ಗೆ ಅನಿಸಿದ್ಯಾದ್ರೆ ಏನಿದ್ದಿರ್ಬೋದು ಹೇಳ್ರಿ? ನಾನು ಹೇಳಿದ ನೀನು ವೃತ್ತಿ ಇಲ್ಲ, ವೃತ್ತಿಗಳ ನಂತರದ ವೃತ್ತಿ ಇಲ್ಲ, ವೃತ್ತಿಗಳ ಮೊದಲನೆಯ ವೃತ್ತಿ ಇಲ್ಲ, ವೃತ್ತಿ ವೃತ್ತಿಗಳ ಮಧ್ಯದಲ್ಲಿ ಇನ್ನೊಂದು ಬೇರೆ ಯಾವ ವೃತ್ತಿಯೂ ಇಲ್ಲ. ಅಂತಹ ಆ ಶಾಂತ ಸ್ಥಿತಿಯಲ್ಲಿ ಈ ಮುಂಚಿತವಾಗಿ ಕೇಳಿದ ವೇದಾಂತ ವಾಕ್ಯಗಳ ಸಂಸ್ಕಾರ, ಈ ಜೀವೇಶ್ವರ ಐಕ್ಯ ಮಹಾವಾಕ್ಯಗಳ ಸಂಸ್ಕಾರ, ಈ ಪಾರಾಯಣ, ಈ ಸತ್ಸಂಗಗಳು, ಇವುಗಳೆಲ್ಲವುಗಳ ಇಂಪ್ರೆಷನ್ ಆ ಶಾಂತ ಸ್ಥಿತಿಯಲ್ಲಿ ಅವು ಚಿಗುರುತ್ತವೆ. ಅವುಗಳ ಜಾಡು ಹಿಡ್ಕೊಂಡು ಹೋಗ್ಬೇಕು, ಅವು ಕರಗಿ ಹೋಗ್ಬಿಡ್ತವೆ, ಅವು ಕಳಚಿ ಹೋಗ್ಬಿಡ್ತವೆ. ಏನು ಉಳಿತದೆ? ಏನು ಉಳಿತದೆ? ತತ್ ಬ್ರಹ್ಮ ಇತಿ ಅವಧಾರ. ಇದು ಏನ್ ನಾನಂತ ಉಳಿತಲ್ವೋ ಅದು ಬ್ರಹ್ಮ. ಏನ್ ಸ್ವಾಮಿ ಮೊನ್ನೆ ಹೇಳಿದ್ರಿ ಅದು ನಾನು ಅನ್ನೋದು ಈಗೋ ಅಂತೇಳಿ, ಈಗ ಹೇಳ್ತಿದ್ರೆ ಬ್ರಹ್ಮ ಅಂತೀವಿ. ಹಿಡ್ಕೊಂಡಿದ್ದು ಈಗೋ, ಈಗೆಲ್ಲ ಬಿಟ್ಟು ಹಾಗಿದೆ. ಅಸೋಸಿಯೇಟೆಡ್ ಐ, ಡಿಸ್ಅಸೋಸಿಯೇಟೆಡ್ ಐ, ನಮ್ಮೆಲ್ಲರ ನಿಜ ಸ್ವರೂಪ ಏನು ಅಂತಂದ್ರೆ ಅಭಿಮಾನರಹಿತವಾದ ಸಹಜವಾದ ಇರುವಿಕೆ. ಇದು ನಮ್ಮ ಸಹಜತೆ. ಈ ಸಹಜವಾದ ಇರುವಿಕೆಗೆ ನಾನು ವಸ್ತುವೋ ಆಕಾರವೋ ರೂಪವೋ ನಾಮವೋ ರಕ್ತ ಸಂಬಂಧಗಳೋ ಬೇಕು ಬೇಡಗಳೋ ಇಷ್ಟಾನಿಷ್ಟಗಳು ಪಾಪ ಪುಣ್ಯಗಳು ಧರ್ಮ ಧರ್ಮಾಧರ್ಮಗಳು ಕರ್ಮ ಅಕರ್ಮ ವಿಕರ್ಮಗಳು ಇವುಗಳ ಜೋಡಿಸಿದಾಗ ಅದು ಜೀವಾತ್ಮ ಈಗೋ ವಾಟೆವರ್ ಜೋಡಿಸಿಕೊಂಡಾಗ ಜೀವಾತ್ಮ, ಜೋಡಿಸಿಕೊಂಡವರನ್ನು ಬಿಡಿಸಿಕೊಂಡಾಗ ಪರಮ. ಅಷ್ಟೇ ಇರೋದು. ಸದ್ಬ್ರಹ್ಮ ಇತಿ ಅವತಾರ ಇದೆ. ಎಲ್ಲಿ ಆ ಧ್ಯಾನದ ಆಸನದಲ್ಲಿ ಆ ಬ್ರಹ್ಮನು ನಾನೇ ಅನ್ನುವುದನ್ನ ನೀನು ಚೆನ್ನಾಗಿ ಧರಿಸಿಕೋ. ಯದ್ಭಾಸ ಭಾಷ್ಯ ತೀರ್ಥಾದಿ ಭಾಷೆಯತ್ತು ನ ಭಾಷ್ಯತೆ ಯೇನ ಸರ್ವಮಿದಂ ಭಾತಿ ತದ್ಬ್ರಹ್ಮೇತ್ಯವಧಾರಯೇ. ಯದ್ಭಾಷಾ ಭಾಷ್ಯತೇರ್ಕಾದಿ ಭಾಷೈರ್ಯತ್ತು ನ ಭಾಷ್ಯತೆ ಯೇನ ಸರ್ವಮಿದಂ ಭಾತಿ ತದ್ಬ್ರಹ್ಮೇತ್ಯವಧಾರಯೇ. ಯದ್ಭಾಷಾತ್ ಅರ್ಕಾದಿ ಭಾಷ್ಯತೆ. ಸೂರ್ಯ ಯದ್ಭಾಷ ಯಾವ ಪ್ರಕಾಶದಿಂದಾಗಿ ಯಾವ ಬೆಳಗುವಿಕೆಯಿಂದಾಗಿ ಸೂರ್ಯ ಚಂದ್ರರು ಬೆಳಗುತ್ತಾ ಇದ್ದಾರೆ, ಇದು ಮಾಡುವುದಲ್ಲ. ಸ್ವಾಮಿ ಈಗ ಕತ್ತಲಾಗದೆ ಈ ಸೂರ್ಯನ ಉದಾಹರಣೆ ಕೊಡಬೇಡ್ರಿ, ಇದ ಮಾಡುವುದು ಅಂತ. ಇಲ್ಲಿ ಮಾಡುವುದೇನಿಲ್ಲ, ಇಲ್ಲಿ ತಿಳಿಯುವುದಿದೆ. ಇಬ್ರು ಸರ್ದಾರ್ಜಿ ಶಿಸ್ತಾಗಿ ಕುಡಿದು ಬಂದ್ಬಿಟ್ಟ, ಅವ ಹಿಂಗ್ ಹೊಂಟಾನೆ ಇವ ಹಿಂಗ್ ಹೊಂಟ, ಅವರಿಬ್ರು ಭೇಟಿಯಾಗ ಒಬ್ಬನವನ ಕೇಳ್ತ, ಇದು ಹಗಲು ರಾತ್ರಿ ಅಂತ. ಆಮೇಲೆ ಅವ ಇದು ಹಗಲು ಅಂತ, ಹಗಲ್ ಹೆಂಗಾಗ್ತದದು, ಅಲ್ಲೇ ಕಾಣ್ತದ ನೋಡು ಅದು ಚಂದ್ರ, ಇಲ್ಲಪ್ಪ ಅದು ಸೂರ್ಯ ಅಂತ ಅವನು. ಇಬ್ಬರದು ಹಗಲು ರಾತ್ರಿ ಸೂರ್ಯ ಚಂದ್ರ ಜಲ ಶುರು ಆಗ್ತದೆ. ಆ ಕಡೆಯಿಂದ ಇನ್ನೊಬ್ಬ ಸರ್ದಾರ್ಜಿ ಆ ಒಂದಾಗ ಇದು ಜಗಳ ನೋಡ್ತಾನೆ, ಸರ್ದಾರ್ಜಿ ಆ ಬತಾಯಿಯೇ ಏ ದಿನ ಹೈ ಯಾ ರಾತ್ ಅಂತ. ಅವ ಅಂತಾನ ಮೈ ದೇಶ ನೈ ಊರಿನ ಮನುಷ್ಯ, ಈ ಊರಿನ ಮನೆ ಅಲ್ಲ, ಯಾವ ಹಗಲು ರಾತ್ರಿ ಮಾತಾಡ್ತೀರಿ ನೀವು, ನೀವು ಬೆಳಗಿದ್ರೆ ಹಗಲು ರಾತ್ರಿ ಬೆಳಗ್ತಾವ, ನೀನೇ ಬೆಳಗಿಲ್ಲ ಅಂದ್ರೆ ಹಗಲು ರಾತ್ರಿ ಹೆಂಗ್ ಬೆಳಗ್ತದ. ಅದಕ್ಕೆ ಹೇಳ್ತೀರಿ ನೋಡ್ರಿ ವ್ಯವಹಾರದೊಳಗೆ, ಎಂಟು ಗಂಟೆದಾಗ ಮಲ್ಕೊಂಡ್ರು ಇನ್ನು ಇನ್ನು ಬೆಳಗ ಆಗಿಲ್ಲ ಅವನಿಗೆ ಅಂತ ಹೇಳ್ತೀರಿ, ಏನ್ ಬೆಳಗಾಗಿಲ್ಲ ಹೇಳ್ರಿ, ಯಾಕೆ ಬೆಳಗಾಗಿಲ್ಲ, ಅವನ ಕಣ್ಣುಗಳು ಬೆಳಗ್ತಾ ಇಲ್ಲ, ಅವನ ಕಣ್ಣು ಯಾಕೆ ಬೆಳಗ್ತಾ ಇಲ್ಲ ಅಂತಂದ್ರೆ ನೋಡಬೇಕು ಅನ್ನೋ ಪ್ರವೃತ್ತಿ ಇನ್ನು ಮಲ್ಕೊಂಡದ ಬೆಳಗಿಲ್ಲದ. ಆ ಪ್ರವೃತ್ತಿ ಯಾಕೆ ಮಲ್ಕೊಂಡದಂದ್ರೆ ಅದಕ್ಕೆ ಪ್ರಾರಬ್ಧ ಇಲ್ಲ. ಏನ್ ಪ್ರಾರಬ್ಧ ಇಲ್ಲ ಅಂತ ಕೇಳಿದ್ರೆ ಅದ ಮತ್ತೆ ಈ ಕಡೆ ಹೇಳ್ಬೇಕಾಗ್ತದೆ, ಆ ಸುಂದರವಾದ ಬೆಳಗಿನ ಬೆಳಗನ್ನ ಕಾಣುವ ಪ್ರಾರಬ್ಧ ಅವನಿಗಿಲ್ಲ. ಆ ಮುಂಜಾವಿನ ಆ ಕೋಗಿಲೆಯ ಕೂಗಿನ ಪ್ರಾರಬ್ಧ ಈ ಕೋಗಿಲೆಗಳೇ ಇಲ್ಲ. ಹೌದಾ, ಅಂದ್ರೆ ಈ ಕಾಲದಾಗ ಎಲ್ಲಿ ಹೋಗಿರ್ತಾವು, ಅದಕ್ಕೆ ಮತ್ತೆ ಇಲ್ಲ ಆಹಾರ ಬೇರೆ ಎಲ್ಲ ಆಹಾರ ಇಲ್ಲ. ಅದು ಬೆಳಿಗ್ಗೆ ಬೆಳಿಗ್ಗೆ ಪಕ್ಷಿಗಳ ಶಬ್ದ ಇಲ್ಲೇ ಇಲ್ಲ, ಬಹುಶಃ ಈ ಚಳಿ ಅವಕ್ಕೂ ಆಗುದಿಲ್ಲ ಅಂತ. ಅದೇ ಇಬ್ಬನಿ ಬೀಳ್ತಲ್ಲ ಆ ಇಬ್ಬನಿ ಅದಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಪಕ್ಷಿಗಳಿಗೆ ಗೊತ್ತೆ. ಬಹಳ ನಾನ್ ನೋಡೋದೇ ಇಲ್ಲ ನೋಡಿ, ಬೆಳಿಗ್ಗೆ ಐದುವರೆಗೆ ಸ್ಟಾರ್ಟ್ ಅದೆಲ್ಲ ಆನಂದಿಸುವಂತ ಪ್ರಾರಬ್ಧ ಅವನಿಗಿಲ್ಲ, ಆ ವಾಸನೆಗಳು ಇನ್ನೂ ಎಚ್ಚರಾಗಿಲ್ಲ. ಹೀಗಾಗಿ ಪ್ರಾರಬ್ಧ ಇಲ್ಲ ಆದ್ರಿಂದ ಎಚ್ಚರಾಗಿಲ್ಲ, ಎಚ್ಚರಾಗಿಲ್ಲ ಆದ್ರಿಂದ ಪ್ರವೃತ್ತಿಗಳು ಎಚ್ಚರಾಗಿಲ್ಲ, ಪ್ರವೃತ್ತಿ ಎಚ್ಚರಾಗಿಲ್ಲ ಆದ್ರಿಂದ ಕಣ್ತಗಿಲಿಕ್ಕಾಗಿಲ್ಲ, ಕಣ್ತಗಿಲಿಕ್ಕಾಗಿಲ್ಲ ಆದ್ರಿಂದ ಅವನಿಗೆ ಬೆಳಗಾಗಿಲ್ಲ. ನೀವಂತೀರಿ ಸೂರ್ಯ ಬಂದಿಲ್ಲ ಅದಕ್ಕೆ ಬೆಳಗಾಗಿಲ್ಲ, ನೀವಂತೀರಿ ಸೂರ್ಯ ಬಂದಾನೆ ಮತ್ತೆ ಅವನಿಗೆ ಯಾಕೆ ಬೆಳಗಾಗಿಲ್ಲ. ಆ ಸೂರ್ಯನನ್ನ ಬೆಳಗುವ ಶಕ್ತಿ ಅವನಿಗಿಲ್ಲ. ಮೊದಲು ಅವನೇ ಬೆಳಗ್ತಾನ, ನಂತರ ಅವನ ಮನಸ್ಸು ಬುದ್ಧಿಗಳು ಬೆಳಗ್ತವೆ, ಮನಸ್ಸು ಬುದ್ಧಿಗಳು ಬೆಳಗ್ತವೆ, ನಂತರ ಇಂದ್ರಿಯಗಳು ಬೆಳಗ್ತವೆ, ಇಂದ್ರಿಯಗಳು ಬೆಳಗಿದ ನಂತರ ವಿಷಯಗಳು ಬೆಳಗ್ತವೆ. ವಿಷಯಗಳು ಯಾವುವು, ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳು ಬೆಳಗ್ತವೆ. ಈ ವಿಷಯಗಳು ಏನು ಬೆಳಗುತ್ತವೆ, ಸಾಮಾನ್ಯ ಅಲ್ಲ, ಅಸಂಖ್ಯ. ಇದನ್ನು ಸೂರ್ಯ ಅನ್ರಿ, ಚಂದ್ರ ಅನ್ರಿ, ವೈಕುಂಠ ಅನ್ರಿ, ವಿಷ್ಣು ಅನ್ರಿ, ನಾರಾಯಣ ಅನ್ರಿ, ಶಿವಶಿವ ಅನ್ರಿ, ಗೋವಿಂದ ಅನ್ರಿ, ಮೇಲೆ ಲೋಕಗಳನ್ರಿ, ಊರ್ಧ ಲೋಕಗಳನ್ರಿ, ಎಲ್ಲವೂ ಕೂಡ ಇವು ಬ್ರಹ್ಮನಲ್ಲಿಯೇ ಬೆಳಗಲ್ಪಡ್ತವೆ. ಯದ್ಭಾಸಾತ್ ಭಾಷ್ಯತೆ ಅರ್ಕಾದಿ ಭಾಷೆಯತ್ತನ ಭಾಷ್ಯತೆ, ಇದರಿಂದ ಪ್ರಕಾಶಿಸಲ್ಪಟ್ಟಂತಹ ಸೂರ್ಯನು ಆತ್ಮನನ್ನ ಪ್ರಕಾಶಿಸುವುದಿಲ್ಲ. ಇವನು ಸೂರ್ಯನನ್ನ ಬೆಳಗುತ್ತಾನೆ, ಆದ್ರೆ ಸೂರ್ಯನು ಇವನನ್ನ ಬೆಳಗೋದಿಲ್ಲ. ಅದು ಚಂದ್ರರು. ಇವನಿಂದಾಗಿ ಚಂದ್ರನು ಬೆಳಗ್ತಾನೆ, ಆದ್ರೆ ಚಂದ್ರನಿಗೆ ಇವನನ್ನ ಬೆಳಗುವ ಶಕ್ತಿ ಇಲ್ಲ. ಇವನಿಂದಾಗಿ ಕೇಳ್ಕೊಳ್ಳಿ, ಭಾರಿ ಸುಂದರವಾದದ್ದು. ಇವನಿಂದಾಗಿ ಇಂದ್ರಿಯಗಳು ಬೆಳಗ್ತವೆ, ಆದರೆ ಇಂದ್ರಿಯಗಳಿಗೆ ಇವನನ್ನ ಕಾಣುವ ಶಕ್ತಿ ಇಲ್ಲ. ಅರ್ಥ ಆಗಲಿಲ್ಲ ಮತ್ತೆ? ಮತ್ತೆ ಆ ಕಥೆ ಹೇಳಿದ್ರ, ಕೃಷ್ಣ ಕಂಡ ಎದುರುಗಡೆ ಅಂತ ಹೇಳಿದ್ರಲ್ಲ, ಯಾಕೆ ಹೇಳ್ತಾ ಇಲ್ಲ? ನೀರಾಗ ಭರ ಗೈ ಅಮೃತ ಸೆ ವಿಷ ಕಾ ಭರ ಪ್ಯಾಲಾ. ಆ ವಿಷ ಕಾ ಭರ ಪ್ಯಾಲಾ, ವಿಷದಿಂದ ತುಂಬಿದ ಆ ಬಟ್ಟಲು ಅಮೃತದಿಂದ ಹೆಂಗ್ ತುಂಬೋದು? ಇದನ್ನ ಇದನ್ನ ಭಕ್ತಿ ಭಾವದಿಂದ ನಾನು ಹಾಡ್ತೀನಿ, ಭಕ್ತಿ ಭಾವದಿಂದ ನೀವು ಹಾಡ್ರಿ. ಆದ್ರೆ ಇದನ್ನ ನೀವು ಫಿಲಾಸಫಿ ಮಾಡ್ಕೋದ್ರೆ ಕಷ್ಟ ಆಗ್ತದಲ್ಲ. ನೋಡಿ, ನೀ ಹೀಗೆ ನಡ್ಕೊಂಡ್ರಿ, ನಿನಗೂ ಕೃಷ್ಣ ಬಂದ್ಬಿಟ್ಟು ಸಾವಿನಿಂದ ರಕ್ಷಿಸ್ತಾನೆ ಅಂತ ಹೇಳಿದ್ರೆ, ನೀವು ಅದನ್ನ ಜನರಲೈಸ್ ಮಾಡ್ತಾ ಇದ್ದೀರಿ ಅಂತ ಆಯ್ತಲ್ಲ ಫಿಲಾಸಫಿನ. ಭಕ್ತಿಗೆ ನಾ ಪ್ರಶ್ನಿಸೋದಿಲ್ಲ, ಆದ್ರೆ ಅದನ್ನ ಒಂದು ಫಿಲಾಸಫಿ ಮಾಡಿದ್ರಲ್ಲ, ಮಾಡಬಾರ್ದು. ಅವ್ರವ್ರನ್ನ ಅವ್ರವ್ರ ಬಿಟ್ಬಿಡ್ಬೇಕು. ಯಾಕೆ ಹೇಳಿದೆ? ವಿಷಯಗಳು ಇಂದ್ರಿಯಗಳಿಂದ ಬೆಳಗಲ್ಪಡ್ತಾವೆ, ಆ ವಿಷಯಗಳಿಗೆ ಇಂದ್ರಿಯಗಳನ್ನ ಬೆಳಗುವ ಶಕ್ತಿ ಇಲ್ಲ. ಇಂದ್ರಿಯಗಳು ಮನಸ್ಸು ಬುದ್ಧಿಗಳು ಬೆಳಗ್ತಾವೆ, ಆದರೆ ಇಂದ್ರಿಯಗಳಿಗೆ ಮನಸ್ಸು ಬುದ್ಧಿಯನ್ನು ಬೆಳಗುವ ಶಕ್ತಿ ಇಲ್ಲ. ಗಿಲ್ ಗಿಲ್ ಗಿಲ್ ಗಿಲ್ ಶಬ್ದ ಬರ್ತದೆ, ಧ್ಯಾನ ಕೂತ್ಕೊಳ್ಳೆ ಬರ್ತದೆ. ಗಿಲ್ ಗಿಲ್ ಗಿಲ್ ಗಿಲ್ ಯಾರು ನಿಮಾಂಶ ಉಳಿದ ಅಡ್ಮಿಟ್ ಮಾಡ. ಅನೇಕ ತರದ ಭೂತಗಳಿರುತ್ತೆ. ಇವ್ರು ಯಾವ ಭೂತ ಇಟ್ಕೊಂಡಿದ್ರೆ ಗೆಜ್ಜೆ ಭೂತ ಇಟ್ಕೊಂಡಿದ್ರು, ಗೆಜ್ಜೆ ಭೂತ. ಹೋಗಿದ್ನ ಯಾವುದೋ ಒಂದು ದೆವ್ವ ಭೂತ ಸಿನಿಮಾಕ್ ಹೋಗಿತ್ತು. ಅದೇನಾದ್ರೂ ಸರ್ ಕರೆಂಟ್ ಹೋಗಿತ್ತು ಅಂತ ಕಾಣಿಸ್ತದೆ. 11ಕ್ಕೆ ಬಿಡೋ ಸಿನಿಮಾ 12:30 ಬಿಟ್ಟ. ಆಮೇಲೆ ಸೆಟ್ಟೊಂದು ಹೊರಗೆ ಬಂದ ರಾತ್ರಿ 12:30. ಇನ್ನು ಮುಂದೆ ಯಾರು ಇಲ್ಲ ನೋಡೋಣ, ಒಂದು 5 ನಿಮಿಷ ನೋಡೋಣ. ನಮ್ಮ ಕಡೆಗೆ ಹೋಗೋರು ಯಾರು ಬರ್ತಾರೆ? ಜೊತೆ ಹೋದ್ರ ಯಾರು ಬರಲಿಲ್ಲ, ಮನೆಗೆ ಹೋಗಬೇಕಾಗಿರ್ತದೆ. ಹೊಸ ಚಪ್ಪಲಿ ಬೇರೆ ಕೊಂಡ್ಕೊಂಡಿದ್ದ. ಆಮೇಲೆ ಹೊರಟ, ಹೆಂಗೋ ಜೀವಕ್ರಿಯೆ ಆಗಿರ್ಕೊಂಡು ಹೊರಟ. ಹೊರಟಾಗೇನು ಅನಿಸ್ಲಿಲ್ಲ, ಒಂದು 2 ನಿಮಿಷಕ್ಕೆ ಶಬ್ದ ನಿಂತು ಮತ್ತೆ ಹೋದ. ಗಿಲ್ ಗಿಲ್ ಗಿಲ್ ನಿಂತುಕೊಂಡ. ಈ ಕಡೆ ನೋಡು, ಯಾರು ಏನಾದ್ರೂ ಅದೇ ಇದು. ಆಮೇಲೆ ಫಾಸ್ಟ್ ಆಗಿ ಹೋಗಿ ಕರ್ತ ಆಮೇಲೆ ಓಡ್ದ. ಅವ್ ಹೆಂಗ ಓಡ್ತಾನ ಹಂಗ, ಗಿಲ್ಗಿಲ್ ಭೂತ. ಬಂದವನೇ ಪಾ ಪಾ ಪಾ ಅಂತ ಹೋಗಿ ದಾಪತ್ತು ಬಿದ್ದ ಮನೆ ಹೊರತ. ಈ ಮನೆಯವ್ರ ಆರು ನಿದ್ರೆ ಹೋಗಿತ್ತು. ಇಂಥ ಎಷ್ಟು ಮಂದಿ ಹೊರ ಬಂದು ಬೀಳ್ತಾರೆ ಮಧ್ಯರಾತ್ರಿ ಒಳಗೆ, ಈಗ ಯಾವ ಬಿದ್ದಿಗೆ ಭಾಗವತ ನೋಡಿದ್ರೆ ಮಲಗಿಂದ ಬಿದ್ದಿರ್ತಾನೆ ಅವಾಗ. ಆಮೇಲೆ ಎಚ್ಚರ ಮಾಡ್ತಾರೆ, ನೀರು ಹಾಕ್ತಾರೆ, ಎಚ್ಚರ ಆಗ್ತದೆ. ಎಲ್ಲದ ಎಲ್ಲದ ಏನು ಏನು ಎಲ್ಲಿದೆ? ಕಿರಿಕಿರಿ ಭೂತ, ಕಿರಿಕಿರಿ ಭೂತ ಏನಾಗಿಲ್ಲ. ಅವು ಸಂಜೆಗೆ ಹೊಸ ಚಪ್ಪಲಿ ಕೊಂಡ್ಕೊಂಡಿದ್ನಲ್ಲ, ಮೊದ್ಲು ಬಕ್ರ ಚಪ್ಪಲಿ ಅಂತ ಬರ್ತಿತ್ತು ನಮ್ಮ ಕಾಲದೊಳಗೆ, ಬಕ್ರ ಚಪ್ಪಲಿ ಅಂತ. ಅದು ಹಿಂಗೆ ಮುಳ್ಳು ಥರ ಹಿಂಗೆ ಹಾಕಿಡ್ತಾರೆ, ಅದಕ್ಕೊಂದು ಕೊಳವೆ ಇರ್ತದೆ. ಆ ಕೊಳವೆ ಅದು ಯಾವಾಗಲೂ ಶಬ್ದ ಮಾಡ್ತದೆ, ಯಾವಾಗಲೂ ಶಬ್ದ ಮಾಡೋದು. ಅದು ಹೆಂಗೆ ಶಬ್ದ ಮಾಡಿದೆ? ಶಬ್ದ ಮಾಡ್ತದೆ ಅವ ಹಾಕ್ಕೊಂಡ. ಆ ಸಿನಿಮಾ ನೋಡೋ ಗಲಾಟೆಯೊಳಗೆ ಅವನಿಗೆ ಚಪ್ಪಲಿ ಹಾಕ್ಕೊಂಡಾನ, ಹೊಸ ಚಪ್ಪಲಿ, ಅದು ಶಬ್ದ ಮಾಡ್ತದೆ, ಅದು ಎಚ್ಚರನೇ ಇಲ್ಲ. ಈಗ ಕಾಲ ಚಪ್ಪಲಿ ಹಾಕ್ಕೊಂಡು ಹಿಂದೆ ನೋಡಿದ್ರೆ ಶಬ್ದ ಹಿಂದದ ಏನದು? ಶಬ್ದ ಎಲ್ಲದದು? ಅವನಲ್ಲೇ ಶಬ್ದ ಅದು. ಗೊತ್ತಾಯ್ತ? ನಾವು ಏನೇನು ದೇವರ ಹೆಸರಿನಲ್ಲಿ ಕತೆ ಬರ್ದೀವಿ, ಡಿವೋಷ್ನಲ್ ಆಗಿ ಅಕ್ಸೆಪ್ಟ್ ಮಾಡ್ರಿ, ಡಿವೋಷ್ನಲ್ ಆಗಿ ಗುರ್ತಿಸ್ರಿ, ಅನಲಿಟಿಕಲ್ ಆಗಿ ಹೋಗ್ಬೇಕು. ಅಲ್ಲಿಗೆ ಬಿಟ್ಟು ಇದ್ದು ಹೋದ್ರೆ ದೇವ್ರ ಕಾಣಬೇಕಂತ ಕೂಡ್ತೇವೆ. ನಮಗೆ ಕಾಣದೆ ಹೋದ್ರು ಸಿನಿಮಾದಲ್ಲಿ ತೋರಿಸ್ತಾರೆ ದೇವ್ರು, ಕ್ಯಾಲೆಂಡರ್ ನೋಡಿದ್ರು ದೇವ್ರಿಗೆ ತೋರಿಸ್ತಾರೆ. ನಮ್ಮಲ್ಲಿ ಒಬ್ರು ಇದ್ರು ಬೃಜೇಶ್ವರ ಆನಂದ ಅಂತ, ಬೃಜೇಶ್ವರ ಆನಂದ. ಆ ಬೃಜೇಶ್ವರ ಆನಂದ, ಬೃಜೇಶ್ ಆನಂದ, ಬೃಜೇಶ್ವರ ಆನಂದ ಚಿನ್ನಾನಂದರ ಖಾಸ ಶಿಷ್ಯ. 45 ವರ್ಷ ಅವ್ರ ಸೇವಾ ಮಾಡಿದ್ರು, ತಪೋನ್ ಮಹಾರಾಜರ ಸೇವಾ ಸಹಿತ ಮಾಡಿದ್ರು. ಆದ್ರೆ ಚಿನ್ನಾನಂದರು ಅವರು ಕತ್ತಿ ಕೈ ಹಾಕಿದ್ರೆ ಹಾಕಿ ಆವಾಗ ದಯಾನಂದ ಹೊರ ಬಂದ್ಬಿಟ್ಟಿದ್ರು. ಹಿಂಗಾಗಿ ಶರಣ ಅನ್ಯತಾ ಶರಣ ಆಸ್ತಿ ತಮೇವ ಶರಣ ಬಂದು ಪೂಜೆ ಸ್ವಾಮೀಜಿ ಕಾರ್ಬಿಟ್ಟು ಪೂಜೆ ಸ್ವಾಮೀಜಿ ಠೀಕ ಇದು ಆಶ್ರಮ ಬಹುತ್ ಬಡ ಹೈ ಆಗಿದ್ರೆ ಇದು ಛೋಟ ಹೈ ಆಪೋ ರಹನೆ ಕೆ ಜಗ ಅಚ್ಚಾ ನೀ ರಹೇಗಾ ಇದರ ಅವ್ರ ನಾನು ನಿಮಗೆ ಹಂಗೆ ಮಾಡಿದೆ, ನಾನು ನಿಮ್ಗೆ ಹಿಂಗೆ ಮಾಡಿದೆ, ಅದನ್ನು ಕರ್ಕೊತೀವಿ ಕರ್ಕೊತೀನಿ. ಹಾಂ, ನೀನು ಹೊತ್ಕೊಂಡು ಹೋಗ್ಬೇಕಾಗಿಲ್ಲ ಇರು. ಅಲ್ಲಿ ಇರ್ತಾ ಇರ್ತಾ ಇದ್ದಂತೆ ಒಂದು ದಿವಸ ಸ್ವಾಮೀಜಿಯವರು ಹೇಳಿದ್ರು, ಏನು ಸ್ವಾಮೀಜಿ ನನ್ನೊಂದು ಆಸೆ ಇದೆ. ಏನು? ಸಾಯೋ ತನಕ ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ಜಪ ಈ ಆಶ್ರಮದಲ್ಲಿ ಆಗ್ಬೇಕು. ಸರಿ ಮಾಡು. ಅಲ್ಲ, ಅದಕ್ಕೊಂದು ಜಾಗ ಮಾಡಬೇಕು, ಮಾಡಿಕೊಡ್ತೀನಿ. ಅದು ಮ್ಯಾಲ ಅದ ನೋಡ್ರಿ, ಹೋಗಿದ್ರೆ ಮೇಲ್ಗಡೆ ಮಾರ್ನಿಂಗ್ 6 to 6, ಮಾರ್ನಿಂಗ್ 6 to 6, 2 ತಾಸು ಇಮ ಅವರಿಗೆಲ್ಲ 50 ರೂಪಾಯಿ, 2 ತಾಸು ಅವ್ರು ಜಪ ಮಾಡೋದು ಅವ್ರು 50 ರೂಪಾಯಿ. ಹಿಂಗೆ ನೀವು ಫಿಕ್ಸ್ ಮಾಡಿ ಅದನ್ನ ಮಾಡ್ತಾ ಇದ್ದಾರೆ. ಹೌದಾ? ಆ ಉದ್ದೇಶ ಅಂತ ಬಂದ್ಬಿಟ್ಟು ಒಂದು ದಿವಸ ನಾವು ಡೈನಿಂಗ್ ನಾವು ಕೂತ್ಕೊಂಡಾಗ ಹಮ್ ರಾಮ್ ಕೋ ದೇಖಾ, ಯಾರಿ ಕಂಡೆ ರಾಮನನ್ನ ನೋಡಿದೆ. ವಯಸ್ಸಾದವರಿದ್ದಾರೆ ಮತ್ತು ಸ್ವಾಮೀಜಿ ಆಪ್ನೆ ಕಾ ದೇಖಾ ರಾಮ್, ಹಾ ಹಮಾರ ಕಮರಾನೆ ಅಚ್ಛಾ ಕೈಸಾ ಥಾ ಓ ಸುಂದರ್ ಬಹುತ್ ಬಡಿಯಾ ಹಮಕೋ ದಿಖಾ ಸಕ್ತೆ ಹಾ ಇಸ್ಮೇ ಕ್ಯಾ ಆಪ್ ಹಮಾರೆ ಸಾಥ್ ಆಯಿಯೇ ಆಪ್ಕೋ ಭಿ ದಿಖಾಯೆಂಗೆ ಹಾಂ ಆಶ್ಚರ್ಯ. ನಾವು 4 ಜನ ಎದ್ದು ಅವ್ರ ಜೊತೆ ಹೋದ್ವಿ. ಹೋಗಿ ಏನು ತೋರಿಸ್ತಾರೋ ಅಂತಂದ್ರೆ ಅಲ್ಲಿ ಕ್ಯಾಲೆಂಡರ್, ಆ ಕ್ಯಾಲೆಂಡರ್ ಒಳಗೆ ಗೋಯಲ್ ರಾಮ, ಅವಾಗ ರಾಮಾಯಣ ಬರ್ತಿತ್ತು ಟಿ ವಿ ಒಳಗೆ ರಾಮಾಯಣ ಬರ್ತಿತ್ತು, ಅವ್ ಗೋಯಲ್ ಅಂತಿತ್ತು ನೋಡ, ಅವ ಅರುಣ್ ಗೋಯಲ್ ಗೋವಿಲ್ಲ, ಹಾ ಅರುಣ್ ಗೋವಿಲ್, ಅವನ್ ಅವನ ಫೋಟೋ ಅದು. ಸೊ ಅವ್ ಟಿ ವಿ ಒಳಗೂ ನೋಡಿದ್ರಲ್ಲ, ಇಲ್ಲಿ ಕ್ಯಾಂಡ್ರದಗೂ ನೋಡಿದ್ನಲ್ಲ, ಹಾಗಾದ್ರೆ ರಾಮ ಇದ್ದಾನೆ, ರಾಮನನ್ನು ನೋಡಿದೆ. ಹಾಗಾದ್ರೆ ನಾವು ನೋಡಿದ ರಾಮ ಎಲ್ಲ ಯಾರು? ಕ್ಯಾಲೆಂಡರ್ ರಾಮ, ಆರ್ಟಿಸ್ಟ್ ರಾಮ. ರಾಮನನ್ನು ಯಾರು ನೋಡಿಲ್ಲ, ನೋಡ್ಲಿಕ್ಕೆ ಆಗುದಿಲ್ಲ. ನೋಡಿದರು ಅಲ್ಟಿಮೇಟ್ಲಿ ಸಚ್ಚಿದಾನಂದಂ ಬ್ರಹ್ಮ ಅಲ್ಲ, ನಾಮರೂಪಾತ್ಮ. ಅದಕ್ಕೆ ಆ ಮಾತನ್ನ ಲೈಟ್ ಆಗಿ ತಗೋಬಾರ್ದು ನಾವು. ಅನಾಲಿಸಿಸ್ ಬೇಸ್ಡ್ ಆನ್ ದಿ ವೇದಾಂತ ನಾವು ಮಾಡ್ಬೇಕು. ಭಕ್ತಿ ಬೇಸ್ ಇದ್ದಾಗ ಭಕ್ತಿ ಮಾತ್ರ ಇಟ್ಕೋಬೇಕು, ಅಲ್ಲಿ ಯಾವ ಅನಾಲಿಸಿಸ್ಗೂ ಹೋಗಲ್ಲ. ಇದು ಹೋದ್ರೆ ವಿ ಡೋಂಟ್ ಫಿಟ್ ಇನ್ ಟು ದಟ್. ಭೂತಗಳು ಸಬ್ಜೆಕ್ಟ್, ಅದು ವ್ಯಕ್ತಿಗತವಾದಂಥದ್ದು. ಸಬ್ಜೆಕ್ಟ್ ಅಂದ್ರೆ ವ್ಯಕ್ತಿಗತ, ಇರುವ ಸಾಧ್ಯತೆ ಇಲ್ಲ. ನಾನು ಎರಡು ಲಾಜಿಕಲ್ ರೀಸನ್ ಕೊಡ್ತೀನಿ. ಏನಂದ್ರೆ ಆಸ್ ಪರ್ ವೇದಾಂತ ಭೂತ ಈಸ್ ನಥಿಂಗ್ ಬಟ್ ಸಟಲ್ ಬಾಡಿ, ಸೂಕ್ಷ್ಮ ಶರೀರ. ಓಕೆ, ಸಾರಿ, ಯಾಕೆಂದ್ರೆ ಕನಸಿನೊಳಗೆ ನೀವು ಕಂಡದ್ದು ಅದು ಡ್ರೀಮ್ ಸ್ಟೇಟ್. ನಾವು ಹಂಗೆ ಕಾಣಬಹುದು ಅಂತ ನೀವು ಕೇಳ್ತಿರಲ್ಲ, ಅದು ವೇಕೆಂಟ್ ಸ್ಟೇಟ್. ನೋವಿ ಇನ್ನು ಇದು ವಾಟ್ ಈಸ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್, ಯಾವುದು ವ್ಯಕ್ತಿಗತವಾದ ಅನುಭವವೋ ಅದನ್ನು ಅಲ್ಲಗಳಲಿಕ್ಕೂ ಆಗುದಿಲ್ಲ. ನಾ ಹೇಳಿದ್ನಲ್ಲ, ನಿಮ್ಮ ತಂದೆ ನನ್ನ ಕನಸಿನಲ್ಲಿ ಬಂದಿದ್ರು, ಇದನ್ನು ಅಲ್ಲಗಳಿ ನೋಡೋಣ ಅಂತ ಹೆಂಗ ಅಲ್ಗಳಿಗೆ ನೆಗೆಟ್ ಮಾಡು. ನಿಮ್ಮ ತಂದೆ ನನ್ನ ಕನಸಿನಲ್ಲಿ ಬರ್ತದೆ, ನಿಮ್ಮ ಮನೇನ ನನ್ನ ಹೆಸರು ಬರ್ಬೇಕು. ಖಾಲಿ ಮಾಡಿ ಖಾಲಿ ಮಾಡ ಅಂದ್ರೆ ಯಾಕೆ ಖಾಲಿ ಮಾಡಲಿ ಅಂತ. ನಿಮ್ಮಪ್ಪ ಬರ್ದು ಕೊಟ್ಟಾನ ನನಗೆ, ನಿಮ್ಮಪ್ಪ ನನಗೆ ಬರ್ದು ಕೊಟ್ಟಾನೆ, ನಿಮಗೆ ಬರ್ದು ಕೊಟ್ಟಾನ ನಿಜ ನಮ್ಮಪ್ಪ. ಆದ್ರೆ ನೀವು ಅಲ್ಲೇ ತಗೋಬೇಕಾಗಿತ್ತು. ಈ ವೇಕಿಂಗ್ ವರ್ಲ್ಡ್ಗೆ ಯಾಕೆ ಬಂದ್ರಿ ನೀವು? ದೀಸ್ ಟೂ ಆರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇವೆರಡೂ ಅನುಭವಗಳ ಅವಸ್ಥಾಗಳ ಬೇರೆ ಬೇರೆ ಇವು. ಸೂಕ್ಷ್ಮ ಶರೀರ ಈಗ ನೋಡ್ರಿ, ನೀವಿಲ್ಲಿ ಕೂತ್ಕೊಂಡಿದ್ದೀರಿ, ಆದರೆ ಈ ಸೂಕ್ಷ್ಮ ಶರೀರ ಈಗಾಗಲೇ ನಿಮ್ಮ ಊರಿಗೆ ಹೋಗ್ಬಿಟ್ಟದ. ಕೂತದ್ದು ಯಾವ ಶರೀರ, ಹೋಗಿದ್ದು ಯಾವ ಶರೀರ? ಕೂತದ್ದು ಸ್ಥೂಲ ಶರೀರ, ಈಗ ನಿಮ್ಮ ಊರಿಗೆ ಹೋಗಿದೆಯಲ್ಲ ಅದು ಸೂಕ್ಷ್ಮ ಶರೀರ. ವೆರಿ ಸಟಲ್. ಅದು ನಿಮ್ಮ ಊರಿಗೂ ಹೋಗ್ಬೋದು, ಅದು ದಿಲ್ಲಿಗೂ ಹೋಗ್ಬೋದು, ಚೆನ್ನೈಗೂ ಹೋಗ್ಬೋದು, ಅದು ಕಲ್ಕತ್ತಕ್ಕೂ ಹೋಗ್ಬೋದು, ಈಗ ಸ್ವರ್ಗಕ್ಕೂ ಹೋಗ್ಬೋದು. ಒಂದ್ ವೇಳೆ ನಿಮಗೆ ಸ್ವರ್ಗಕ್ಕೆ ಹೋಗೋದು ಎಲ್ಲಿ ಏನ್ ಗೊತ್ತಿದ್ರೆ ಅಲ್ಲಿಗೆ ಹೋಗ್ಬೋದು. ಮುಂಬೈ ನಿಮಗೆ ಗೊತ್ತದ ಹೋಗ್ತೀರಿ. ಹೋಗ್ಯಾನೆ ಅಂತ ಹೇಳ್ರಿ, ಬಹಳ ಸಂತೋಷ, ಮುಂದೆ ಚಲೋ ಬೇಕಾದ್ರೆ ನಮ್ಮನ್ನ ಕರ್ಕೊಂಡು ಹೋಗಿ ಅಂತ. ಹ ಸರಿ ಯಾವುದಕ್ಕೆ Yeah, I said, for what I said. ಏನಕ್ಕಾಗಿ ಹೇಳಿದ್ದು ಗೀತಕ್ಕದು ಇದು ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅಂತ ಇನ್ನೊಂದು ರೀಸನ್ ಇನ್ನೊಂದು ಕಾರಣ ಏನು ಸೂಕ್ಷ್ಮ ಶರೀರ ಓಕೆ ಈ ಸೂಕ್ಷ್ಮ ಶರೀರ ಇದು ಪ್ರಕಟವಾಗಬೇಕು ಅಂತಂದ್ರೆ ಈ ಸ್ಥೂಲ ಶರೀರ ಬೇಕೆ ಸ್ಥೂಲ ಶರೀರ ತನ್ನ ಪ್ರವೃತ್ತಿಗಳನ್ನ ತನ್ನ ವಾಸನಾಗಳಿಂದ ಕೂಡಿಕೊಂಡು ವ್ಯಕ್ತವಾಗಬೇಕು ಅಂದ್ರೆ ಏನ್ ಬೇಕಿದಕ್ಕೆ ಸ್ಥೂಲ ಶರೀರ ಬೇಕೆ ಬಟ್ ಪ್ರತಿಯೊಬ್ಬರು ಸ್ಥೂಲ ಶರೀರಕ್ಕೂ ಕೂಡ ಅವರವ್ರದೇ ಸೂಕ್ಷ್ಮ ಶರೀರ ಆಕ್ಯುಪೈ ಆಗಿಬಿಟ್ಟಿರ್ತದೆ ಕೇಳ್ಕೊಂಡು ಬಹಳ ಸುಂದರವಾಗಿದೆ ಹೀಗಾಗಿ ತಾನು ಹೋಗಿ ಒಳಗೆ ಕೂಡ್ಲಿಕ್ಕೆ ಜಾಗ ಇಲ್ಲ ಆದರೆ ಅವರವರ ಸೂಕ್ಷ್ಮ ಶರೀರಗಳು ವೀಕ್ ಇದ್ದರೆ ಅಸಹಾಯಕರಿದ್ದರೆ ಜೀರೋ ಕಾನ್ಫಿಡೆನ್ಸ್ ವೆರಿ ಕನ್ಫ್ಯೂಸ್ಡ್ ಆವಾಗ ಇನ್ನೊಂದು ಸೂಕ್ಷ್ಮ ಶರೀರವು ಅದನ್ನು ಓವರ್ಟೇಕ್ ಮಾಡಬೇಕು ಇರ್ತದೆ ಇರ್ತದೆ ನಾನು ಇದನ್ನೇ ನಾನು ಇದನ್ನೇ ಬಹಳ ಅನಾಲಿಟಿಕಲ್ ಆಗಿ ನಾನು ಹೇಳಲಿಕ್ಕೆ ಬರ್ತದೆ ನನಗೆ ಈಗ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ನಾ ಇಷ್ಟು ಕೈ ಹಿಂಗೆ ಮಾಡಿದರೆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಸಟಲ್ ಬಾಡೀಸ್ ಮೂವ್ ಆಗ್ತವೆ ಇವೆ ಇಲ್ಲೆಲ್ಲ ಇವೆ ಸಪೋಸ್ ಅಮಂಗ್ಸ್ ದಮ್ ಒನ್ ಆಫ್ ದಿ ಸೂಕ್ಷ್ಮ ಶರೀರ ಇಸ್ ವೆರಿ ವೆರಿ ಸ್ಟ್ರಾಂಗ್ ಆದ್ರೆ ಏನು ಅಂದ್ರೆ ಅನ್ಫಾರ್ಚುನೇಟ್ಲಿ ಅದು ಬಾಡಿ ಇಲ್ಲ ಈಕ್ವಲಿ ನನ್ನ ಮನಸ್ಸು ಬುದ್ಧಿಗಳು ನನ್ನ ಅಂತಃಕರಣ ವೀಕ್ ಆಗಿತ್ತು ಅಂದ್ರೆ ನನ್ನ ಕಾನ್ಫಿಡೆನ್ಸ್ ಜೀರೋ ಆಗಿತ್ತು ಅಂದ್ರೆ ಆವಾಗ ಅದು ನನ್ನೊಳಗೆ ಸೇರ್ಕೊಂಡು ಇದನ್ನು ನೀವು ದೆವ್ವ ಅಂತ ಭೂತ ಅಂತ ಅದಕ್ಕೆ ನೀವು ಕೇರ್ಫುಲ್ ಆಗಿರ್ಬೇಕು ಈ ಪ್ಲಾಂಚೆಟ್ ಇತ್ಯಾದಿಗಳಿಂದ ಆಡ್ತಾರಲ್ಲ ಅದನ್ನು ಆಟ ಆಡಲಿಕ್ಕೆ ಬಿಡಬಾರ್ದು ನೀವು ಆಡಬಾರ್ದು ಪ್ಲಾಂಚೆಟ್ ಅಂತ ಒಂದು ಆಡ್ತಾರೆ ಒಂದು ಮನೆ ಮಾಡಿ ಎಲ್ಲರ ಕಪ್ ಹಾಕಿ ಆ ಕಪ್ನಲ್ಲಿ ಊದ್ಕಡ್ಡಿಯಿಂದ ಪೂಜೆ ಮಾಡಿ ಆ ಕಪ್ಪನ್ನು ಡಬ್ಬ ಹಾಕ್ಬಿಟ್ಟು ಆ ಮನೆಯಲ್ಲೆಲ್ಲ ಟೇಬಲ್ಸ್ ಬರುತ್ತಾರೆ 1, 2, 3, 4, 5, 6, 10 ಬರ್ದಿರ್ತಾರೆ ABCDEFGH ಎಲ್ಲ ಬರ್ದಿರ್ತಾರೆ ಆಮೇಲೆ ನೀವು ಪ್ರಶ್ನೆ ಕೇಳಬೇಕು ಏನು ನನ್ನ ಮಗಳಿಗೆ ಮದುವೆ ಯಾವಾಗ ಆಗುತ್ತದೆ ಅಂತ ಪ್ರಶ್ನೆ ಕೇಳಬೇಕು ಆವಾಗ ಅದು ಹೋಗ್ತದೆ ಅದನ್ನ ಹಿಡಿಬೇಕು ಬೇರೆ ಹಿಡಿಬೇಕು ಮೂರು ಮಂದಿ ಬೆಳೆ ಹಿಡಿಬೇಕು ಮೂರು ಮಂದಿ ಹಿಂಗೆ ಹಿಡಿಬೇಕು ಅವರು ಒಂದು ಬೆಳ್ಳು ಇವ್ರು ಒಂದು ಬೆಳ್ಳು ಇವ್ರು ಒಂದು ಬೆಳ್ಳು ಹಿಂಗೆ ಹಿಡಿದಾಗ ನಿಮ್ಮ ಬೆಳೆ ಕೇರ ಮಾಡೋದಿಲ್ಲ ಅದು ಅದು ಕರ್ಕೊಂಡು ಹೋಗಿಲ್ಲ ನಿಲ್ಲಿಸ್ತದೆ ಒಂದು ಆಮೇಲೆ 9 ಆಮೇಲೆ 77 ಆಮೇಲೆ ಮತ್ತೊಂದು 7 ಅಂದ್ರೆ ಏನಾಯ್ತೀಗ 1977 ಮದುವೆ ಆಗ್ತದೆ ಅದು ತೋರಿಸ್ತದೆ ಆಮೇಲೆ ಮತ್ತೆ ಕೇಳ್ಬೇಕಾರೆ ಹುಡುಗ ಎಲ್ಲಿ ಇದ್ದಾನೆ? ಅವಾಗ ಮತ್ತೆ ತೋರಿಸ್ತದೆ ಮುಂಬೈ ಅಂತ ತೋರಿಸ್ತದೆ. ಎಂ ಮೇಲೆ ಹೋಗಿ ಕೊಡ್ತದೆ, ಯು ಮೇಲೆ ಹೋಗ್ತದೆ, ಹಾ ಎಲ್ಲ ಹೋಗಿ ಕೊಡ್ತದೆ. ಏನಿದು, ವಾಟ್ ಇಸ್ ದಿಸ್ ಬಿಹೈಂಡ್, ಇದು ಹಿಂದೆ ಏನಿದೆ, ಇದು ಹಿನ್ನೆಲೆ ಮತ್ತೆ ಹಾಕ್ತಿದ್ದಾನ, ಇದು ಹಿನ್ನೆಲೆ ಏನಿದೆ ಅಂತಂದ್ರೆ, ಈ ಯಾವುದೋ ಒಂದು ಸಟ್ಲ ಬಾಡಿ ಇಲ್ಲಿರ್ತದೆ ಇದ್ದೈತಲ್ಲ. ಇವ್ ಮೂರು ಮಂದಿ ಕೂತ್ಕೊಂಡಿರ್ತಾರಲ್ಲ, ಇವ್ರು ವೀಕ್ ಫೆಲೋಸ್, ಇವರು ವೀಕ್ ಮೈಂಡ್, ವೀಕ್ ಮೈಂಡ್. ಅವನು ಓವರ್ ಫಾರ್ ಮಾಡ್ಬಿಡ್ತು, ಮಾಡಿ ತಗೊಂಡು ಹೋಗ್ಬಿಡ್ತು. ಒಬ್ರೆ ನಂಜುಂಡ, ನಂಜುಂಡ ಅಂತ ಒಬ್ರು, ನಂಜುಂಡ್ ಮೇಷ್ಟ್ರು ಅಂತ ಮೈಸೂರಿನವರು, ನಂಜುಂಡ್ ಮೇಷ್ಟ್ರು ಅಂತ ಜೈನಲ್ಲಿ ಹೋಗಿದ್ದು, ಜೈನಲ್ಲಿ ರಾಮಂದಿರಕ್ಕೆ ಮನೆ ಇತ್ತು. ಆಮೇಲೆ ನಾನು ಚಿನ್ನಾಭೂಷಣ ಬಿಟ್ಟು ಹೊರಗೆ ಬಂದ್ಮೇಲೆ ಎಷ್ಟೋ ವರ್ಷ ನಾನು ಹೋಗಿದ್ದೇ ಇಲ್ಲ ಮೈಸೂರಿಗೆ. ಅಕಸ್ಮಾತ್ ಒಂದು ಸಲ ನಾನು ಅಲ್ಲಿಗೆ ಹೋಗಿದ್ದೆ. ಅವಾಗ ಮೊದಲೆಲ್ಲ ಅವ್ರ ಮನೆ ಇರ್ತಿದ್ದೆ, ಅವ್ರ ಮನೆ ಪಕ್ಕದ ಮನೇಲಿ ಇರ್ತಾ ಇದ್ದೆ. ಭಾಳ ಕೇವಲ ಆಗಿತ್ತು, ಎಲ್ಲ ಒಳ್ಳೆ ಜನ ಸಾಕ್ತಿದ್ದ ಜನ ಅಲ್ಲಿ. ಈ ಸಲ ಹೋದಾಗ ಒಬ್ರು ಯಾರು ಬೇರೆ ಮನೆಯಲ್ಲಿದ್ದೆ. ಆಮೇಲೆ ಹೋಗಿ ಇವ್ರ ಮನೆಯಲ್ಲಿ ಭಾರಿ ಗಲಾಟೆ ಕಾಣಿಸ್ತು. ಅವ್ರಿಗೆ ಕೇಳಿದೆ, ನಾಗೇಶ್ ಅಂತ ಹುಡುಗ ಅವ್ನು ಕೇಳಿದೆ, ಏನಪ್ಪ ಇಷ್ಟು ಗಲಾಟೆ ನಡೆದಿದೆ, ಏನು ಇದೇನು ನಡೆದಿದೆ, ಈ ನಂಜುನ್ ಮೇಷ್ಟ್ರ ಮನೆ ಅಲ್ಲ ಇದು? ಸ್ವಾಮೀಜಿ ಅವ್ರು ನಂಜುನ್ ಮೇಷ್ಟ್ರು ಈಗ ಭಾರಿ ಫೇಮಸ್ ಆಗಿಬಿಟ್ಟಾರೆ, ನಮ್ಮ ಸ್ಟೂಡೆಂಟ್ ಅವ್ರು ನಂಜುನ್ ಮೇಷ್ಟ್ರು ಭಾರಿ ಫೇಮಸ್ ಸ್ವಾಮೀಜಿ, ಪ್ರವಾದ ಪುರುಷರಾಗಿಬಿಟ್ಟಾರೆ. ಅಲ್ಲೇ ಅಂದೆ, ನಾನಿನ್ನು ಉಪನಿಷತ್ತು ಭಗವದ್ಗೀತೆ ಕೇಳಿ ನಾವು ತಿಳ್ಕೊಂಡಿದ್ರು, ಈಗಂದ್ರೆ ಪ್ರವಾದ ಪುರುಷ ಆಗ್ಬಿಟ್ರ ಏನಪ್ಪ ಏನು ಸರ್? ನಾನು ನೋಡಿ ಹೋಗ್ತೀನಿ ಸ್ವಾಮೀಜಿ, ಭಾರಿ ಕರಾಟೆ ಅದು ಹೋಗ್ಲಿಕ್ಕಾಗೋದಿಲ್ಲ ನಿಮಗೆ, ಏನು ನೋಡೋಣಪ್ಪ. ನಾ ಹೋದೆ, ಚೆನ್ನಾಗಿ ಕೇಳ್ತೀರಾ, ಈಗ ಯಾವ ಸ್ವಾಮಿ ಏನು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಈಗ 5-6 ವರ್ಷ ತಾನು ಹೋಗಿದ್ದೇ ಇಲ್ಲ. ಈ ಸ್ವಾಮಿ ಬಂದು ಸ್ವಾಮಿ ಸ್ವಾಮಿ ಬಂದು ಸ್ವಾಮಿ ಬಂದು ಸ್ವಾಮಿ ದಾರಿಬಿಡಿ ದಾರಿಬಿಡಿ ಅಂತ ನಮ್ಮ ಸ್ವಾಮಿ ಅನುಸರಿಸ್ಕೊಂಡು ನಾನು ಒಳಗೆ ಹೊರಗಿದ್ಯಾ. ಒಳಗೆ ಹೋದ್ಮೇಲೆ ಒಂದು ರೂಮ್ನಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದ, ನನ್ನ ಕೈ ಮಾ ಒಳಗೆ ಹೋಗ್ಬೋದು ಒಂದು ಕೈ ಮಾ. ನಾನು ಒಳಗೆ ಹೋದೆ, ಅಲ್ಲೇ ರೂಮ್ ತುಂಬೆಲ್ಲ ರಂಗೋಲಿ ಹಾಕ್ತಿತ್ತು, ರಂಗೋಲಿ ಪೌಡರ್ ಪೌಡರ್. ಆ ಪೌಡರ್ ಮೇಲೆ ಒಂದು ಸ್ಟವ್ ಇಟ್ಟಿದ್ರು, ಸ್ಟವ್, ಆ ಸ್ಟವ್ ಹಿಂಗೆ ಹಿಡ್ಕೊಂಡು ಕೂಡಬೇಕಾದ್ರೆ ಆ ಸ್ಟವ್ ಇಟ್ಟಿದ್ರು. ಇವ್ರು ನಂಜನ್ ಮೇಷ್ಟ್ರು ಆ ಸ್ಟವ್ ಹಿಡ್ಕೊಂಡು ಕೂತಿದ್ರು. ಆಮೇಲೆ ಹಿಂಗೆ ನನ್ನ ನೋಡಿದ್ರು, ಸ್ವಾಮಿ ಅಂದ್ರು. ಸ್ವಾಮೀಜಿ ಅಂದ್ರು, ಏನ್ ಮಿನಿಸ್ಟ್ರಿ ಇದೆಲ್ಲ, ಏನ್ ಎಲ್ಲ ನಿಮ್ದೇ ಆಶೀರ್ವಾದ. ಆನೆಸ್ಟ್ಲಿ ಹೇಳ್ತೀನಿ, ನಾನೇ ಹುಡ್ಕೊಂಡೆ ಮಾರ, ನಾ ಹೇಳ್ತೀನಿ ಪ್ರಾಜೆಕ್ಟ್ ಮಾಡಂತೇಳಿ, ಜನರಿಗೆಲ್ಲ ಹಿಂಗ್ ಮೋಸ ಮಾಡೋದು ನಾ ಹೇಳ್ತಾನೆ, ನಿಂಗೆ ದೇವಗಳನ್ನ ಕರಿ ಅಂತ ಹೇಳ್ತಾನೆ, ನಿಂಗೆ ಶುದ್ಧ ಸತ್ಯಂ ಜ್ಞಾನವನಂತಂ ಬ್ರಹ್ಮ ಟೀಚಿಂಗ್ಸ್ ನಾವು ಕೊಟ್ಟಿದ್ದೀನಿ, ಅದು ಅರ್ಥ ಆಗಲಿಲ್ಲ ನಿಮಗೆ, ಅದು ಮನಸ್ಸಾಗ ಇಷ್ಟು ಖರ್ಚು ಮಾಡಿಕೊಂಡೆ. ಎಂತೆಂತ ಜನ ಬಂದು ಕೂಡ್ತಾರಪ್ಪ ಉಪನ್ಯಾಸಕ್ಕೆ, ಬೇಜಾರಾಗ್ಬೇಕು ನನಗೆ, ಹೊರ ಬಂದ್ಬಿಟ್ಟೆ ನಾನು. ಎಷ್ಟೋ ಅನುಭವಗಳು, ಒಂದು ಪುಸ್ತಕನ ಬರಿಬಹುದು ಅಷ್ಟು ಅನುಭವಗಳು, ಅವೆಲ್ಲ ಅನಲೈಸ್ ಮಾಡಿದ್ದೀನಿ. ಅದು ಪಂಡರಿ ಮಳೆ ಸ್ವಾಮಿಗಳಂತಿದ್ರು ದಕ್ಷಿಣ ಭಾರತದವರು, ಪಂಡರಿ ಮಳೆ ಸ್ವಾಮಿಗಳು. ಅದು ಯಾವುದದು ಮ್ಯಾಗ್ಝಿನ್ ಬರ್ತಲ್ರಿ, ಭಾರತೀಯ ವಿದ್ಯಾಭವನದೊಂದು ಮ್ಯಾಗ್ಝಿನ್ ಬರ್ತಲ್ಲ ಭವಾನ್ಸ್, ಆ ಭವಾನ್ಸ್ ಒಳಗೆ ಒಂದು ಆರ್ಟಿಕಲ್ ಬರ್ತಿತ್ತು. ಎಷ್ಟೋ ಸಲ ಆರ್ಟಿಕಲ್ಸ್ ಓದಿದ್ದೀನಿ, ಆದ್ರೆ ಅಲ್ಲಿ ಮೇಲೆ ಒಂದು 2 ಲೈನ್ ಬರೀತಿತ್ತು, This article is produced from nowhere. This article is produced from nowhere by Pandari Malai Swami. Very famous. Every fortnight on the article was written. Amale Pakti Hachidi. Yenu yentu. Adhyang produced Martare. ನಮ್ ನೋವೇನ್ ಅಂತ ಹೆಂಗ ಹೇಳ್ತಾರೆ. ಒಂದ್ಸಲ ಅವ್ರ ಸ್ವಂತದ್ದ ಒಂದು ಆರ್ಟಿಕಲ್ ಬಂದ್ಬಿಡ್ತಾರೆ. ಏನ್ ಮಾಡಿದ್ರು, ಈಗ ನೀವು ಹೋಗ್ತೀರಿ ನಮ್ಮ ರಾಜ್ಯದೊಳಗ ವಿವೇಕಾನಂದ ಮೇಲೆ ಒಂದು ಆರ್ಟಿಕಲ್ ಬೇಕಾದ್ರೆ ಅವರು ಹಿಂಗೆ ಕೂಡೋರು ತಗೋ, ಅನ್ಕೋಪಿ, ಫ್ರೆಶ್ ಟೈಪ್ಡ್ ಕಾಪಿ. ಶುರುವಾತ ನೋಡಂತಲೇ ಇದು ಹೆಂಗ್ ಸಾಧ್ಯ, ಇದು ಹೆಂಗ್ ಸಾಧ್ಯ ಅಂದ್ರೆ, ದೇರ್ ಆರ್ ಸಮ್ ಬ್ಲ್ಯಾಕ್ ಮ್ಯಾಜಿಕ್ ಮೆಥಡ್ಸ್. ಆ ಮೆಥಡ್ಸ್ಗಳಿಂದ ನೀವು ಕೆಲವು ಸೂಕ್ಷ್ಮ ಶರೀರಗಳನ್ನ ಕಂಟ್ರೋಲ್ ಮಾಡಿ, ಇವರ ಹಿಡಿತದೊಳಗೆ ಸಿಕ್ಕಬಹುದು. ಮುಂದೆ ಆ ಸೂಕ್ಷ್ಮ ಶರೀರದಲ್ಲಿ ಏನೇನು ಟ್ಯಾಲೆಂಟ್ಗಳಿವೆ ಅವನ್ನೆಲ್ಲ ಇವರು ಪತ್ತೆ ಹಚ್ಚುತ್ತೆ, ಅವುಗಳಿಗೆ ಉಪಯೋಗ ಮಾಡ್ಕೊಳ್ತಾರೆ. ಸೊ ಪರ್ಟಿಕ್ಯುಲರ್ ಸೂಕ್ಷ್ಮ ಶರೀರವನ್ನು ಇವರು ಕಂಟ್ರೋಲ್ ಮಾಡ್ತಾ ಇದ್ರು, ಅದು ಫಾಸ್ಟ್ ಟೈಪಿಸ್ಟ್ ಗೊತ್ತಾಯ್ತಾ. ಸೊ ಮಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಟೈಪ್ ರೈಟರ್ಸ್ ಇರ್ತಾವೆ ಕೋರ್ಟ್ನಾಗೆ ಇರ್ತಾವ ಅಂತ ಇಟ್ಕು. ಎಷ್ಟು ಮಂದಿ ಮಿಡ್ ನೈಟ್ ನೊಳಗೆ ಲಕ್ಷ ಕೊಡ್ತಾರೆ, ಯಾವ ವಾಚ್ಮನ್ ಲಕ್ಷ ಕೊಡ್ತಾನ ಅದ್ರೊಳಗೆ? ಒಂದೊಂದು ಕೋರ್ಟ್ ಆಗಿನ ಕಾಲಕ್ಕೆ 100-150 ಟೈಪ್ ರೈಟಿಂಗ್ ಮಷಿನ್ ಇತ್ತು. ಉದ್ದ ಹಾಕು ಟೇಬಲ್ ಹಾಕೊಂಡು ಕೂತ್ಬಿಡು ಎಲ್ಲ, ಇದು ಹೋಗೋದು ಆರಾಮ ಹಿಡಿಯಿತು. ಈ ಎಲ್ಲ ಮಾಡಲಿಕ್ಕೆ ಎಷ್ಟು ಸೆಕೆಂಡ್ ಬೇಕು? ಒಂದು 2-3 ಸೆಕೆಂಡ್ ಸಾಕದಕ್ಕೆ. ಇವ್ರ ಕೈಯಲ್ಲಿ ತಂದು ಕೊಟ್ಟು ಇವರದನ್ನು ನಿಮ್ಗೆ ಹಾಕೋ, ಅವರ ಲೈನ್ ಬರೀತಾರೆ, ದಿಸ್ ಆರ್ಟಿಕಲ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ನೋವೇರ್. ತೆಗಿರಿ 1969, 1970, 1971, 1972 ಭವಾನ್ಸ್ ತೆಗಿರಿ, ಅಪ್ ಟು 1978 ತನಕ ತೆಗಿರಿ. ಯಾಕಂದ್ರೆ ಆಮೇಲೆ ನಾವು ಓದಿಲ್ಲ, ನಾನು ಸಾಂದೀಪಿನಿ ಸೇರಿಬಿಟ್ಟು ನಾನು ಆಮೇಲೆ ಓದ್ಲಿಕ್ಕೆ ಹೋಗ್ಬೇಕು. ಹಾ ಹಾ, ಮುಂಚಿಂದೆಲ್ಲ ಇದೆ, ಎಲ್ಲ ಕಿತ್ತಾಪತಿ ಮಾಡಿದ್ದೆಲ್ಲ ಮುಂಚಿನ. ಆಮೇಲೆ ಎಲ್ಲರಿಗೂ ದೊಡ್ಡ ನಮಸ್ಕಾರ ಆಗ್ಬಿಟ್ಟು ಸೂಕ್ಷ್ಮ ಶರೀರ ಕ್ಯಾನ್ ಬಿ ಕಂಟ್ರೋಲ್ ಸಿಟಿ. ನಾನು ಹೆಂಗ್ ಪತ್ತೆ ಹಚ್ಚಿದೆ? ನಾನೊಂದು ಸೂಕ್ಷ್ಮ ಶರೀರ ಕಂಟ್ರೋಲ್ ಮಾಡಿದ್ದೆ. ಈ ಕೊಲ್ಲಾಪುರದಲ್ಲಿ ದತ್ತಾಭಾರ ಅಂತ ಒಬ್ಬರಿದ್ದರು, ಅವರು ಸಂತರು, ಶ್ರೇಷ್ಠ ಸಂತರು, ಮಹಾರಾಷ್ಟ್ರ ಸಂತರು. ಅವರಲ್ಲಿ ಒಂದು ಎರಡು ಒಂದು ವಿದ್ಯೆ ಕಲ್ತ್ಕೊಂಡೆ ನಾನು. ಅದು ವಿದ್ಯೆ, ಅದು ಭಾರಿ ಅಮೇಜಿಂಗ್ ವಿದ್ಯೆ. ಪೂಜ್ಯ ಸ್ವಾಮೀಜಿಯವರ ಮೇಲೆ ಆಣೆ ಇಟ್ಟು ಪ್ರತಿಜ್ಞೆ ಮಾಡಿ ಅದನ್ನು ಪ್ರಯೋಗ ಮಾಡೋದು ನಿಲ್ಲಿಸ್ಬಿಟ್ಟೆ. ಅದು ಭಾರಿ ವಿಚಿತ್ರವಾದ ವಿದ್ಯೆ ಅದು. ಅವಾಗ ಇವೆಲ್ಲ ಸಂಗತಿಗಳನ್ನು ಅವ್ರು ನನಗೆ ಹೇಳಿದ್ರು, ಹೇಗೆ ಸೂಕ್ಷ್ಮ ಶರೀರಗಳು ಕೆಲಸ ಮಾಡ್ತವೆ. ಸೊ ದೆವ್ವ ಭೂತ ಇತ್ಯಾದಿಗಳು ಅಂತೇನು ಮಾತಾಡ್ತಾರೆ, ಅವು 100-100 ಸುಳ್ಳು ಅನ್ಲಿಕ್ಕೆ ಬರೋದಿಲ್ಲ, ಅವು 100-100 ಸತ್ಯ ಅನ್ಲಿಕ್ಕೆ ಬರೋಂಗಿಲ್ಲ. ಈಗ ಅದ್ರದ್ದು ವರ್ಕ್ ಹೆಂಗಾಗ್ತದೆ ಅನ್ನೋದನ್ನು ಹೇಳಿದೆ. ದಿಸ್ ಹೌ ಇಟ್ ವರ್ಕ್ಸ್. ನಾವೊಂದು ವಿದ್ಯಾವರ್ತಿನ ಕಲಿತೆ, ಅದರ ಆಧಾರದ ಮೇಲೆ ಇದನ್ನು ಸ್ವೀಕಾರ ಮಾಡಿದ್ದ. ಏಕೆ ಆ ವಿದ್ಯೆ ಪ್ರಾಕ್ಟಿಕಲ್ ಆಗಿ ಅದು ಮಟೀರಿಯಲ್ ಆಗಿ ಆಗ್ತಿತ್ತು. ಯಾವುದಾದ್ರು ನಾನು ಗುಲಾಬಿ ಹೂವಿನ ಗಿಡಕ್ಕೆ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ಮುಳ್ಳುಗಳು ಇದ್ದಲ್ಲಿಂದ ಅಲ್ಲೇ ಉದುರ್ಬಿಡ್ತು. ಇಸ್ ಎ ಡಿಫ್ರೆಂಟ್ ಸಾಧನ ಆಲ್ ಟುಗೆದರ್. ಯು ಹ್ಯಾವ್ ಟು ಟಾಕ್ ಟು ಅನದರ್ ಮೈಂಡ್. ಯು ಹ್ಯಾವ್ ಟು ಟಾಕ್ ಟು ಅನದರ್ ಮೈಂಡ್. ಮೈಂಡ್ ಹ್ಯಾಸ್ ಟು ಟಾಕ್ ಟು ಅನದರ್ ಮೈಂಡ್. ಟೆಲಿಪತಿ ಅಂತ ನೀವು ಹೇಳ್ತೀರಿ, ಅದು ವರ್ಕ್ ಆಗ್ತದೆ. ಅವ್ರ ಹತ್ರ ಒಂದು 2-3 ದಿವಸ ಇದ್ದ ವಿದ್ಯೆ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ, ನಾನು ಇನ್ನೊಬ್ಬರಿದ್ದು ಭದ್ರಾವತಿ ಹೋಗಿದ್ದ ಬಾಲಸುಬ್ರಹ್ಮಣ್ಯ ಅಂತ, ಇಬ್ರು ಕೂಡ ಹೋಗಿದ್ದೆ ಅಲ್ಲಿ ಇದ್ದು ಅದಕ್ಕೆ ಕಲ್ತ್ಕೊಂಡು ಬಂದು ಏನೋ ಮಾಡಿದೆ. ಏನು ಕುತ್ಕೊಂಡು ಶ್ರೀನಿವಾಸರ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ರೆ ಸೀದಾ ಬೆಂಗಳೂರು ಹೋಗ್ಬಿಡ್ತಾರೆ. ಸೀದಾ ಹೋಗಿ ಸ್ಟೇಷನ್ ಹೋಗಿ ಟಿಕೆಟ್ ತೊಗೊಂಡು ಬೆಂಗಳೂರು ಹೋಗ್ಬಿಡ್ತಾರೆ. ಮೈಂಡ್ ಪೂರ್ತಿ ನನ್ನ ಕೈ ಹೋಗಿತ್ತು. ಬೆಂಗಳೂರು ಹೋದ್ಮೇಲೆ ರೀತಿ ನಾನು ಯಾಕೆ ಬರ್ತೇನೆ ಗೊತ್ತ. ಬಟ್ ಪೂಜ ಸ್ವಾಮೀಜಿ ನನಗೆ ಪ್ರಾಮಿಸ್ತು ಈ ವಿದ್ಯೆ ನೀನು ಬಳಸ್ಕೊಳ್ಳೋದು, ಇಲ್ಲಿ ನಿಲ್ಲಿಸ್ಬಿಡೋದು, ಏನೇನೋ ಮಾಡಿದೆ ಆ ವಿದ್ಯೆ ಇಟ್ಕೊಂಡು ಎಲ್ಲ ಏನಿವೆ ಡಿಫ್ರೆಂಟ್. ಆವಾಗ ಈ ಸಟಲ್ ಬಾಡಿ ಕ್ರಾಸ್ ಬಾಡಿ ಇವೆಲ್ಲ ಹೆಂಗ್ ಕೆಲಸ ಮಾಡ್ತವೆ, ಅವು ಹೇಗೆ ಹೋಗಿ ಆಕ್ಯುಪೈ ಮಾಡ್ತವೆ, ಇಟ್ಸ್ ಆಲ್ ಪಾಸಿಬಲ್ ಅನ್ನೋದನ್ನ ಅವರು ತಿಳಿಸಿಕೊಟ್ಟರು. ಗಿಡಗಳಲ್ಲಿ ಇರುವುದು ಕೂಡ ಸೂಕ್ಷ್ಮ ಶರೀರನೇ, ಹುಲ್ಲಿನಲ್ಲಿ ಇರೋದು ಕೂಡ ಸೂಕ್ಷ್ಮ ಶರೀರನೇ, ಪಕ್ಷಿಗಳಲ್ಲಿ ಇರೋದು ಕೂಡ ಸೂಕ್ಷ್ಮ ಶರೀರನೇ. ಸೂಕ್ಷ್ಮ ಶರೀರ ಎಲ್ಲಿಲ್ಲ, ಎಲ್ಲ ಕಡೆ ಕೆಲವು ಡಾರ್ಮಿನೆಂಟ್, ಕೆಲವು ಜಾಗೃತವಾಗಿರುತ್ತೆ, ಕೆಲವು ಡಾರ್ಮಿನೆಂಟ್ ಆಗಿರುತ್ತೆ. ಕಲ್ಲಿನೊಳಗೂ ಸೂಕ್ಷ್ಮ ಶರೀರ ಇದೆ, ವೆರಿ ವೆರಿ ವೆರಿ ಡಾರ್ಮಿನೆಂಟ್, ತುಂಬಾ ಡಾರ್ಮಿನೆಂಟ್ ಆಗಿರುತ್ತೆ. ಅದಕ್ಕೆ ಅಲ್ಲಿ ಪುರುಷಾರ್ಥ ಕಾಣೋದಿಲ್ಲ. ಪಕ್ಷಿಗಳಲ್ಲಿ ಇರ್ತದೆ ಸ್ವಲ್ಪ ಪುರುಷಾರ್ಥ ಕಾಣಿಸ್ತದೆ, ಪಕ್ಷಿಗಳಲ್ಲಿ ವನಸ್ಪತಿಗಳಲ್ಲಿ ಸ್ವಲ್ಪ, ಪಕ್ಷಿ ಪ್ರಾಣಿಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಇರ್ತದೆ, ಅಲ್ಲಿ ಸೂಕ್ಷ್ಮ ಶರೀರ ಗಾಢವಾಗಿರ್ತದೆ. ಮನುಷ್ಯನಲ್ಲಿ ಫುಲ್ ಪ್ರಮಾಣದ ಹೋಗಿರ್ತದೆ. ಹೀಗಾಗಿ ಅವನಿಗೆ ಪುರುಷಾರ್ಥದಲ್ಲಿ ಸ್ವಾತಂತ್ರ್ಯತೆ ಇದೆ. ಈ ಸ್ವಾತಂತ್ರ್ಯ ಇದ್ದರಿಂದಾಗಿ ಇವನು ತಪ್ಪುಗಳನ್ನು ಮಾಡ್ತಾನೆ ಇತ್ಯಾದಿ ಎಲ್ಲ ನಾನು ಹೇಳಿದ್ದೀನಿ ನಿಮಗೆ. ಆ ಪ್ರಕಾರ ದಿ ಸೈನ್ಸ್ ಗೋಸ್ ಲೈಕ್ ದಿಸ್, ದಿ ಸೈನ್ಸ್ ಎಕ್ಸ್ಪ್ಲೇನ್ಸ್ ಆಲ್ಸೋ. I am happy I met that Swami, Datta Balam Professor. He enlightened me in so many subjects and he taught me also in knowledge. Thanks to him. Though I have not used it, but I have to thank him. He was a very nice person also. Very, very dappa gittu. Champa gittu. Nani kheya kutro. Guttila. ಎಷ್ಟೋ ಜನ ಅಲ್ಲಿ ಕ್ಯೂ ಹಚ್ಕೊಂಡು ನಿಂತಿದ್ರು, ಎಷ್ಟೋ ಎಷ್ಟೋ ತಿಂಗಳಿಂದ ಪಡೆ ಹಚ್ಕೊಂಡಿದ್ರು, ಅವ್ರಿಗೆ ಯಾರು ಹೇಳಿಲ್ಲ. ಏನೋ ಮಾಡ್ತಾರೆ ಅದು ನಂಗೆ, ನಾನು ಅದನ್ನೇ ಕಮೆಂಟ್ ಮಾಡಂಗಿಲ್ಲ, ನಂಗೆ ಗೊತ್ತಿಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅನ್ಕೋತೀನಿ ನಾವೆಲ್ಲ, ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಇದೆ ಇದೆ. ಮೋಟರ್ ಬೈಕ್ ನಡೆಸ್ತಾರೆ, ಕಣ್ಣಿಗೆ ಕಟ್ಕೊಂಡು ಹಿಟ್ಟು ಹಿಟ್ಟು ಹಾಕ್ಕೊಂಡು ಮೋಟರ್ ಬೈಕ್ ನಡೆಸ್ತಾರೆ, ಇನ್ನು ಏನೇನೋ ರೋಮನ ತಿಂಗಳು ಇಟ್ಟು ಏನು ಮೊದಲೇ ಕಂಠಪಾಠ ಮಾಡ್ತಿರ್ತಾರೆ. ಒಪ್ಪದೆ ಒಪ್ಪದೆ ನಾನು ಹೇಳೋದು, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ಅದು ಏನು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ ಅಂತ ಸುಮ್ಮನೆ ಅದನ್ನ ಯಾಕೆ ಎಕ್ಸ್ಟೆಂಡ್ ಮಾಡ್ತೀರ, ಮತ್ತೆ ಇಲ್ಲದ ಯಾವ್ದು ಹಾಕೋತಾರೆ ನೋಡೋಣ ಅಂತೀವಿ. ಮೋರ್ ಯು ಡಿಸ್ಕಸ್ ಆನ್ ದಟ್ ಇಟ್ ಓನ್ಲಿ ಶೋಸ್ ಹೌ ವೀಕ್ ಯು ಆರ್ ಇನ್ ಯುವರ್ ಮೈಂಡ್. ಇಂಥ ವಿಷಯಗಳನ್ನು ನೀವು ಎಷ್ಟು ಡಿಸ್ಕಸ್ ಮಾಡ್ತೀರಿ ಅಷ್ಟು ನಿಮ್ಮ ಮನಸ್ಸು ಎಷ್ಟು ವೀಕ್ ಇದೆ ಅನ್ನೋದು ತೋರಿಸ್ತದೆ. ಕ್ಯೂರಿಯಾಸಿಟಿ ಓಕೆ, ಕ್ಯೂರಿಯಾಸಿಟಿ ಓಕೆ, ಬಟ್ ಅದು ಕಾನ್ಫಿಡೆಂಟ್ ಕ್ಯೂರಿಯಾಸಿಟಿ ಇರಬೇಕು. ಒಳಗೆ ಪುಳು ಪುಳು ಪುಳು ಪುಳು ತಿಳ್ಕೊಂಡ್ರೆ ಮತ್ತೆ ನಮಗೇನು ಏನಾಗ್ತದೆ, ಇದನ್ನೇ ನಮ್ಮ ತೋರ್ದು ದಾರಿ ಕಾಯ್ತಿರ್ತೀವಿ, ನಮ್ಗೆ ಹೆಚ್ಚು ಏನೇನೋ ಇದ್ದದ್ದು ಇಲ್ಲ ಸೇರಿಸ್ಬಿಟ್ಟು ಹೇಳ್ಬಿಡ್ತೀವಿ. ನಾಟ್ ಕರೆಕ್ಟ್. ನಮ್ಮನ್ನ ದೆವ್ವ ಮಿಸ್ಯೂಸ್ ಮಾಡ್ತದೆ ಇಲ್ಲೋ ಗೊತ್ತಿಲ್ಲ, ಅದು ಮನುಷ್ಯರು ಮಿಸ್ಯೂಸ್ ಮಾಡ್ತಾರೆ. ವಿ ಪೀಪಲ್ ವಿ ಮ್ಯಾನಿಪುಲೇಟ್ ವೆನ್ ವಿ ಫೈಂಡ್ ದಿಸ್ ಪರ್ಸನ್ ಇಸ್ ಕ್ಯೂರಿಯಸ್ ಇನ್ ಸಚ್ ಥಿಂಗ್ಸ್. ವಿ ಪೀಪಲ್ ಮ್ಯಾನಿಪುಲೇಟ್. ಎಲ್ಲ ಇರ್ತದೆ, ಒಂದು ನಿಮಿಷ ಕನಸಿನೊಳಗೆ ನೀವು ಗ್ಲಾಸ್ ಇಟ್ಕೊಂಡಿದ್ದೆ ಹೇಳ, ಕನಸಿನಲ್ಲಿ ಗ್ಲಾಸ್ ಇಟ್ಕೊಂಡಿದ್ದೆ ಇಲ್ಲ, ನಿನ್ನ ಬೆರಳು ಹೊರಗವ ಮತ್ತೆ ಗ್ಲಾಸ್ ಇಟ್ಕೊಂಡಿದ್ದೀಯ ಬೆರಳು ಸೂಕ್ಷ್ಮ ಶರೀರದೊಳಗ ಜ್ಞಾನೇಂದ್ರಿಯಗಳು ಅವ ಕರ್ಮೇಂದ್ರಿಯಗಳು ಅವ ಅಲ್ಲ ಹ್ಞೂ ಅಲ್ಲ ಒಂದ್ ಸೆಕೆಂಡ್ ಟೈಪ್ ಮಾಡಲಿಕ್ಕೆ ಒಂದ್ ಸೆಕೆಂಡ್ ಬರ್ಲಿಕ್ಕೆ ಅದು ಟೈಮ್ ಕಾನ್ಸೆಪ್ಟ್ ಹಂಗಿತ್ತು. ನಾ ಹೇಳಿದ್ನಲ್ಲ ನಿಮಗೆ ಈ ದಿಲ್ಲಿಗೆ ಹೋಗ್ಲಿಕ್ಕೆ ಎಷ್ಟು ಸೆಕೆಂಡ್ ಬೇಕು ನಿಮಗೆ? ಸಪೋಸ್ ಯು ನೋ ದೆಹಲಿ, ಯು ನೋ ದೆಹಲಿ, ಸೊ ಹೌ ಮೆನಿ ಸೆಕೆಂಡ್ಸ್ ಯು ನೀಡ್? ಒಂದ್ ಸೆಕೆಂಡ್. ಓಕೆ, ಐ ಸೆಡ್ ಯು ಗೋ ಟು ದೆಹಲಿ ಅಂಡ್ ಮೀಟ್ ದಟ್ ಬ್ಯಾಂಕರ್ ಅಂಡ್ ಟೇಕ್ ದಟ್ ಬ್ಯಾಗ್ ಅಂಡ್ ಕಮ್ ಬ್ಯಾಕ್. ಸೊ ಮೀಟಿಂಗ್ ದಿ ಬ್ಯಾಂಕರ್ ಒಂದ್ ಸೆಕೆಂಡ್, ಟೇಕಿಂಗ್ ದಿ ಬ್ಯಾಗ್ ಒಂದ್ ಸೆಕೆಂಡ್, ಕಮಿಂಗ್ ಬ್ಯಾಗ್ ಒಂದ್ ಸೆಕೆಂಡ್, ಫೋರ್ ಸೆಕೆಂಡ್ ಬಂದು ಇಲ್ಲಿ ಬಹುಶಃ ನೀನ್ ಬ್ಯಾಗ್ ಹಿಡ್ಕೋತೀಯ ಅದು ಅಲ್ಲಿದ್ದಾಗ ಸ್ಟೂಲ್ ಬ್ಯಾಗ್ ನಿನ್ ಕೈಯಾಗ ಬಂದಾಗ ಅದು ಸೂಕ್ಷ್ಮ ಆಗ್ಬಿಟ್ಟಿರ್ತದೆ ಯಾರಿಗೂ. If you can build so many stories on Bhagavan, ದೇವರಿಗೆ ಇಷ್ಟೆಲ್ಲ ಕಥೆ ನೀವು ಬರ್ತಿದ್ರೆ ದೇವರ ಮೇಲೆ ಬರ್ಲಿಕ್ಕೆ ನನ್ಗೇನ್ ಹೋಯ್ತು? ಯು ಆರ್ ರೈಟ್. ಈಗ ನಾವು ಏನು ಡ್ರೀಮ್ ಸ್ಟೇಟ್ ಅದ ಅದನ್ನು ಬೇಸ್ಡ್ ಆನ್ ದಿ ವೇಕಿಂಗ್ ಸ್ಟೇಟ್ ನಾವು ನಿಲ್ತೀವಿ. ಅವರು ಜಾಗೃತಾವಸ್ಥೆಯಲ್ಲಿ ಅನುಭವಿಸಿದ ಅನುಭವಗಳು, ಅತೃಪ್ತ ಅನುಭವಗಳು ಕನಸಿನಲ್ಲಿ ಅವು ಆ ಅನುಭವಗಳು ಏನ್ ಮಾಡ್ತವೆ? ಪೂರ್ಣವಾದ ಇದು ಪಂಚದಶಿಯಲ್ಲಿ ವಿದ್ಯಾರಣ್ಯರು ಹೇಳಿದಂತ ಮಾತು, ಮತ್ತೆ ಮಾಂಡವ್ಯ ಉಪನಿಷತ್ನಲ್ಲಿ ಕೂಡ. ಸೊ ಇಲ್ಲಿ ಈ ವಿಷಯಕ್ಕೆ ನೋಡ್ಬೇಕು ಅಂತಂದ್ರೆ ಸೂಕ್ಷ್ಮ ಶರೀರಕ್ಕೂ ನಾನು ಡ್ರೀಮ್ ಸ್ಟೇಟ್ಗೂ ಸೂಕ್ಷ್ಮ ಶರೀರಕ್ಕೂ ನಾನು ರಿಲೇಟ್ ಮಾಡಿದ್ನ ಇಲ್ಲಲ್ಲ. ನೀವು ಸ್ಪಿರಿಟ್ ಅಂತೀರಿ ಇಂಗ್ಲಿಷ್ನೊಳಗೆ, ಸ್ಪಿರಿಟ್ ಇವರು ದೆವ್ವ ಭೂತ, ವೇದಾಂತಗಳು ಸೂಕ್ಷ್ಮ ಶರೀರ ಅಷ್ಟೇ. ಅವನೋ ಇಲ್ಲೋ ಅಂತ ಅವ್ರು ಪ್ರಶ್ನೆ ಯಾರು ಮಾಡಿದಾಗ ಅವರು ಅವರವರದೇ ಆದ ಕೇಳಿ ಬಂದ ಅನುಭವಗಳ ಆಧಾರದ ಮೇಲೆ ಅವ್ರು ಪ್ರಶ್ನೆ ಮಾಡ್ತಾರೆ, ಹೌದು? ಆಗ ವೇದಾಂತಿಗಳು ಹಂಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವೇನ್ ಹೇಳ್ತೀವಿ, ದಟ್ ಸೂಕ್ಷ್ಮ ಶರೀರ, ದಟ್ ಮಚ್ ವೇದಾಂತ ಗೀತ, ದಟ್ ಸೂಕ್ಷ್ಮ ಶರೀರ ಹ್ಯಾಸ್ ನೋ ಫಿಸಿಕಲ್ ಬಾಡಿ. ಈಗ ದೇವರೇ ದೆವ್ ಅದನೋ ಇಲ್ಲ ಅಂತ, ಭೂತ ಅವನೋ ಇಲ್ಲ ಅಂತ ಕೇಳಿದ್ರೆ ನಾವು ಅವ ಅಂತ ಹೇಳಕ್ ಹೋಗುದಿಲ್ಲ, ಇಲ್ಲ ಅಂತ ಹೇಳಕ್ ಹೋಗುದಿಲ್ಲ. ಆಗ ಇಷ್ಟು ಮಾತ್ರ ಹೇಳ್ತೀವಿ, ಏನು ಸೂಕ್ಷ್ಮ ಶರೀರ ಅಂತ ಒಂದಿದೆ, ಅದು ಈಗೂ ಇದೆ, ಅದು ಯಾವತ್ತಿಗೂ ಇರ್ತದೆ, ಎಲ್ಲಿ ತನಕ ಆತ್ಮಜ್ಞಾನ ಆಗೋದಿಲ್ಲ ಅಲ್ಲಿ ತನಕ ಅದು ಇರ್ತದೆ. ಆ ಸೂಕ್ಷ್ಮ ಶರೀರ ಏನಿದೆಯೋ ಅದು ಜನ್ಮವನ್ನು ಎತ್ತುತ್ತಾ ಹೋಗ್ತದೆ, ಸ್ಥೂಲ ಶರೀರ ಸಾಯ್ತದೆ, ಜನ್ಮವನ್ನು ಎತ್ತುತ್ತದೆ. ಅಲ್ಲಿಗೆ ಆ ವಿಷಯವನ್ನು ಮುಗಿಸ್ಬಿಡ್ತೀವಿ. ಹಾಂ, ಎಕ್ಸ್ಟೆಂಡ್ ಮಾಡಿದ್ರೆ ಇದು ಕೊನೆ ಇಲ್ಲ. ಈಗ ನಾವು ಅವರಂಗ ಚೀಪ್ ಆಗಿ ದೆವ್ವ ಭೂತ ಪಿಶಾಚಿ ಮಾತಾಡಲಿ ನಮ್ಮ ಕಡೆಯಿಂದ ಆಗೋದು ಇಲ್ಲಿ ಗಾಣಿಗಾಪುರ ಅಂತಿದೆ. ದತ್ತ ಜಯಂತಿ ನಿನ್ನೆ ಗಾಣಿಗಾಪುರ ಅಂತಿದೆ. ಆ ಗಾಣಿಗಾಪುರದಲ್ಲಿ ದತ್ತ ಪಾದುಕ ಇದೆ, ಪವಿತ್ರವಾದ ದತ್ತ ಪಾದುಕ ಇದೆ ಅಂತ ಹೇಳ್ತಾರೆ. ನಾನು ನೋಡಿದ್ದೀನಿ ಇಷ್ಟೇ ಇಷ್ಟಿಷ್ಟೇ ಪಾದಕ ಎರಡು ಪಾದಕ ನಾನು ನೋಡಿ ದಿವಸ ಬೆಳೀತಾವೆ ವರ್ಷ ವರ್ಷ ಬೆಳೀತಾವೆ ಏನು ಕತೆ ಹೇಳ ಅಲ್ಲಿ ಭೂತ ಪಿಶಾಚಿಗಳು ಬಿಟ್ಟು ಒಂದು ಕಾರಕ್ಕೆ ನಾ ಹೋಗಿದ್ದೇವೆ ಯಾಕೆ ಹೋಗಿದ್ದೀನಿ ನೆನಪಿಲ್ಲ ನನಗೆ ಅಲ್ಲಿ ಹೋಗಿದ್ದು ಮೂರು ದಿವಸನೇ ಎರಡು ದಿವಸ ಇದ್ದು ಭಿಕ್ಷಾ ಬಿಡಬೇಕು ಭವತಿ ಭಿಕ್ಷಾ ಹೋಗಬೇಕು ಸೊ ಎಲ್ಲರೂ ಭಿಕ್ಷಾಟನೆ ಮಾಡಿ ಇರೋದು ಹೋಗಿದ್ದೆ ಅವನು ವಿಚಿತ್ರ ವಿಚಿತ್ರ ಪಿಶಾಚಿ ಅಯ್ಯೋ ರಾಮ ಭೂತ ಇದೆ ಒಳಗಡೆ ನಡೀಬಿಡ್ಬೇಕು ನೀವು ಆ ಸ್ವಾಮಿ ಬಂದಿದ್ದಲ್ಲ ಬೆಳೆ ಬಟ್ಟೆ ರುದ್ರ ಸ್ವಾಮಿ ರುದ್ರೇಶ್ವಾಮಿ ಸಿದ್ದೇಶ್ವರ ಸ್ವಾಮೀಜಿ ರುದ್ರೇಶ್ವಾಮಿ ಅವ್ರದೊಂದು ಮಠ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಹರಿಹರ ಹತ್ರ ಹೊನ್ನಾಳಿ ಹೊನ್ನಾಳಿ ಹತ್ರ ಆ ಮಠಕ್ಕೆ ಹೋಗಿದ್ದೆ ಅಲ್ಲಿ ಈಗ ಓಡಾಡ್ತಾವ ಚಲೋ ಸ್ವಾಮೀಜಿ ಒಂದ್ ಪ್ರಶ್ನೆ ಕೇಳಿದ್ರು ಇನ್ನು ಏನೇನೋ ಆಗೋದು ಅನಿವಾರ್ಯ ಅವ್ ಯಾವ ಮುಟ್ಟೋದಿಲ್ಲ ನಾವು ಮುಟ್ಟಿದ್ರೆ ಸ್ಟ್ರೈಟ್ ವೇದಾಂತ ಹೋಗಿ ಅದು ಕ್ರಿಕೆಟ್ ವೇದಾಂತ ನಾಟ್ ಗುಡ್ ಕೇಳ್ತಾರೆ ಇದು ಓದಿಂಗ್